ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಉದ್ಯಮ ಪ್ರಾರಂಭಕ್ಕೆ ಸಲಹೆಗಳು, ಈ ಕುರಿತು ಜಯಶ್ರೀ ರಟ್ಟಿಹಳ್ಳಿ ಅವರೊಂದಿಗೆ ಸಂದರ್ಶನ, ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದ ಸಹಾಯಕ ಸಂಶೋಧಕಿ ಅಶ್ವಿನಿ ಪಾಟೀಲ್ ಅವರಿಂದ ಕೃಷಿ ಮಾಹಿತಿ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು ಹಾಗೂ ಒಂದು ದೇವರ ನಾಮವನ್ನು ಕೇಳಬಹುದು. ರೈತ ಬಾಂಧವರೇ, ಕಾಫಿ, ಅಡಿಕೆ, ಮಾವು, ದಾಳಿಂಬೆ, ದ್ರಾಕ್ಷಿ ಬೆಳೆಗಳಲ್ಲಿ ಎರಡು ತಿಂಗಳಿಗೊಮ್ಮೆ ನ್ಯಾನೋ ಯೂರಿಯಾ, ನ್ಯಾನೋ ಡಿಎಪಿ ಸಿಂಪಡಿಸಬೇಕು. ಹೂ ಬಿಡುವ ಮುನ್ನ ಮತ್ತು ಕಾಯಿ ಕಟ್ಟಿದ ನಂತರ ತಪ್ಪದೆ ನ್ಯಾನೋ ಡಿಎಪಿ ಸಿಂಪಡಿಸಿ. ಹಿಂಗ್ಯಾಕ ಅಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡೋ. ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ? ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ. ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಶಿಶು ಮತ್ತು ಮಕ್ಕಳು ಸದೃಢ ದೇಹ ಮತ್ತು ಚುರುಕು ಬುದ್ಧಿ ಹೊಂದಬೇಕೇ? ಕಬ್ಬಿಣಾಂಶ, ವಿಟಮಿನ್ ಸಿ, ಫೋಲಿಕ್ ಆಮ್ಲ ಸಾರವೃದ್ಧಿತ ಆಹಾರ ಪದಾರ್ಥಗಳನ್ನು ನೀಡಿ. ಪೂರಕವಾಗಿ 6 ರಿಂದ 59 ತಿಂಗಳ ಚಿಕ್ಕ ಮಕ್ಕಳಿಗೆ IFA ಸಿರಪ್ ಅನ್ನು 1 ಮಿಲಿಯಂತೆ ವಾರಕ್ಕೆ 2 ಬಾರಿ, 5 ರಿಂದ 9 ವರ್ಷಗಳ ಮಕ್ಕಳಿಗೆ ಪ್ರತಿ ವಾರ 1 ಪಿಂಕ್ ಮಾತ್ರೆ, 10 ರಿಂದ 19 ವರ್ಷಗಳ ಹದಿಹರೆಯದವರಿಗೆ 1 ನೀಲಿ ಮಾತ್ರೆಯನ್ನು ಪ್ರತಿ ವಾರ ನೀಡಿ. IFA ಮಾತ್ರೆಗಳು ಅಂಗನವಾಡಿ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಲಭ್ಯ. ಬನ್ನಿ, ಅನಿಮಿಯಾ ಮುಕ್ತ ಪೌಷ್ಟಿಕ ಕರ್ನಾಟಕ ಕಟ್ಟೋಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಕೇಳಿ ಉದ್ಯಮ ಪ್ರಾರಂಭಿಸಿಕೆ ಸಲಹೆಗಳು, ಈ ಕುರಿತು ಜಯಶ್ರೀ ರಟ್ಟಿಹಳ್ಳಿ ಅವರೊಂದಿಗೆ ಸಂದರ್ಶನ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಜಯಶ್ರೀ ರಟ್ಟಿಹಳ್ಳಿ ಅವರು. ಇವರು ಮೂಲತಃ ಒಬ್ಬರು ವಕೀಲರು ಅಥವಾ ಲಾಯರ್, ಜೊತೆಗೆ ಹೆಣ್ಮಕ್ಕಳಿಗಾಗಿ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಫಾರಂ ಅನ್ನುವಂಥ ಒಂದು ಫಾರಂನ್ನು ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಉದ್ಯಮ ಮತ್ತು ಉದ್ಯಮಿಗಳ ಸವಾಲುಗಳನ್ನು ಮತ್ತು ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಉದ್ಯಮ ಮತ್ತು ಉದ್ಯಮದ ಸವಾಲುಗಳನ್ನು ನಾವು ಇವತ್ತು ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಈಗ ಈ ಉದ್ಯಮ ಅಂತ ಹೇಳುವಾಗ ನಮಗೆ ಸಾಮಾನ್ಯವಾಗಿ ಬರುವಂಥದ್ದು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು, ಇಂಡಸ್ಟ್ರಿಗಳು ಇಂಥದ್ದೆಲ್ಲ. ಈ ಉದ್ಯಮ ಅಂದರೆ ಇಂತಹ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಮಾತ್ರವಾ, ಅಥವಾ ನಾವು ಚಿಕ್ಕ ಚಿಕ್ಕದಾಗಿ ಮಾಡುವಂಥ ಕೆಲಸಗಳು, ಚಿಕ್ಕದಾಗಿ ಮನೆಯಲ್ಲೇ ಮಾಡುವಂಥದ್ದು ಕೂಡ ಉದ್ಯಮವಾ? ಸರ್, ಉದ್ಯಮ ಅಂತ ಹೇಳಿದರೆ ಡೆಫಿನೇಷನ್ ಆಗಿ ನಾವು ನೋಡೋದಾದರೆ, ಮುಂಚಿನ ಕಾಲದಲ್ಲಿ ನಮ್ಮ ಮನಸ್ಸಿಗೆ ಅಥವಾ ನಾವು ಅನ್ಕೊಳ್ಳೋದಾದರೆ ಗೊತ್ತಾಗೋದು ಒಂದು ದೊಡ್ಡ ಫ್ಯಾಕ್ಟ್ರಿ ಇರ್ಬೋದು, ದೊಡ್ಡದಾಗಿರುವಂತಹ ಬಿಲ್ಡಿಂಗ್ ಇರ್ಬೋದು ಆ ರೀತಿಯಾಗಿ. ಆದರೆ ಇವತ್ತಿನ ದಿವಸಕ್ಕೆ ನಾವು ನೋಡೋದಾದರೆ ಮನೆಯಲ್ಲಿ ಕೂಡ ನಾವು ನಮ್ಮದೇ ಆದಂಥ ಸ್ವ ಉದ್ಯಮಗಳನ್ನು ನಾವು ಶುರು ಮಾಡಲಿಕ್ಕೆ ಅವಕಾಶಗಳಿದೆ. ಇದು ಕಾನೂನಲ್ಲಿ ಕೂಡ ಅವಕಾಶಗಳಿದೆ, ಅದೇ ರೀತಿಯಾದಂಥ ಆಪರ್ಚುನಿಟೀಸ್ ಕೂಡ ಇವತ್ತಿನ ದಿವಸಕ್ಕೆ ಬೆಳೀತಾ ಇದೆ. ನಾವು ನೋಡೋದಾದರೆ ಈಗ ರೂರಲ್ ಇರ್ಬೋದು ಅಥವಾ ಸಿಟಿಯಲ್ಲಿರೋರು ಇರ್ಬೋದು, ಅವರದ್ದೇ ಮನೆಯಲ್ಲಿ ದೋಸೆ ಹಿಟ್ಟಿರ್ಬೋದು, ಇಡ್ಲಿ ಹಿಟ್ಟನ್ನು ಮಾಡೋದು, ಪ್ಯಾಕಿಂಗ್ ಮಾಡಿ ಮಾರುವಂಥದ್ದು, ಚಪಾತಿಗಳನ್ನು ಮಾಡುವಂಥದ್ದು, ಪೂರಿ ಹಿಟ್ಟನ್ನು ಮಾಡಿ ಮಾರುವಂಥದ್ದು, ಈ ರೀತಿಯಾದಂತಹ ಮಹಿಳೆಯರು ಮನೆಯಲ್ಲೇ ಕೂತು ಅವರವರ ಸ್ವಂತ ಉದ್ಯಮಗಳನ್ನು ಶುರು ಮಾಡಲಿಕ್ಕೆ ಅವಕಾಶಗಳು ಹೇರಳವಾಗಿ ಇದೆ ಇವತ್ತಿನ ದಿವಸಕ್ಕೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಸರ್. ಈಗ ಈ ಉದ್ಯಮ ಅಂತ ಹೇಳಿದರೆ ಯಾವುದು ಕೂಡ ಆಗ್ಬೋದು ಅಂತ ಹೇಳಿದರೆ, ಸಾಮಾನ್ಯವಾಗಿ ಈಗ ಹಳ್ಳಿಗಳಲ್ಲೆಲ್ಲ ಚಿಕ್ಕ ಚಿಕ್ಕದಾದಂತಹ ಒಂದು ಸ್ವಸಹಾಯ ಸಂಘಗಳೆಲ್ಲ ಇರ್ತವೆ. ಅವು ಅವರದ್ದೇ ಆದಂತಹ ಯಾವುದಾದ್ರೂ ಅಡುಗೆಯ ಪದಾರ್ಥಗಳನ್ನು ಅಥವಾ ದೈನಂದಿನ ಕೆಲಸಕ್ಕೆ ಬೇಕಾದ ಪದಾರ್ಥಗಳನ್ನು ಮಾರ್ತಾರೆ. ಇದನ್ನು ಅವರು ಉದ್ಯಮವಾಗಿ ಮಾಡಬಹುದಾ? ಮಾಡಲಿಕ್ಕೆ ಅವಕಾಶಗಳು ಇದೆ ಸರ್. ಅಂದರೆ ಈಗ ಸ್ವಂತವಾಗಿ ಅವರದ್ದೀಗ ಆಧಾರ್ ಏನು ಕಂಪಲ್ಸರಿ ಆಗಿದೆ, ಈಗ ಪ್ರತಿಯೊಬ್ಬರ ಹತ್ರನೂ ಆಧಾರ್ ಇರೋದ್ರಿಂದ ಇದರ ಮುಖಾಂತರ ನಾವು ಉದ್ಯಮ ಆಧಾರ್ ಅಂತ ಹೇಳಿ ಒಂದು ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶಗಳು ಇದೆ. ಈ ಉದ್ಯಮ ಆಧಾರನ ನಾವು ರಿಜಿಸ್ಟರ್ ಮಾಡಿಕೊಂಡು ನಮ್ಮದೇ ಹೆಸರಲ್ಲಿ ಬ್ಯಾಂಕ್ ಅಕೌಂಟ್ ಇದ್ದರೆ ನಾವು ಒಂದು ನಮ್ಮದೇ ಒಂದು ಐಡೆಂಟಿಟಿಯನ್ನು ಮಾಡ್ಕೊಳ್ಬೋದು. ಈಗ ನನ್ನ ಹೆಸರಲ್ಲಿ ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಹೇಳಿದರೆ ನನಗೆ ಒಂದು ಆಧಾರ್ ಕಾರ್ಡ್ ನನ್ನ ಹೆಸರಲ್ಲಿ ನನ್ನ ಅಡ್ರೆಸ್ಸಲ್ಲಿ ಇರೋದು, ನನ್ನದೇ ಮನೆ ಆಗಿರಬೇಕಂತ ಅವಶ್ಯಕತೆ ಇರುವುದಿಲ್ಲ. ನಾನು ನನ್ನ ಗಂಡನ ಮನೆಯ ಅಡ್ರೆಸ್ ಆದರೂ ಕೊಡ್ಬೋದು, ಅಥವಾ ನಾನು ಯಾವ ಮನೆಯಲ್ಲಾದರೂ ಬಾಡಿಗೆಗಿದ್ದರೆ ಬಾಡಿಗೆಯ ರೆಂಟ್ ಅಗ್ರಿಮೆಂಟನ್ನು ಕೂಡ ಕೊಟ್ಟುಕೊಂಡು ಈ ರೀತಿಯಾಗಿ ನಮ್ಮದೊಂದು ಅಡ್ರೆಸ್ ಇರಬೇಕಾಗತ್ತೆ. ಮತ್ತು ಅದೇ ರೀತಿಯಾಗಿ ನಮ್ಮದು ಬ್ಯಾಂಕ್ ಅಕೌಂಟ್ ಒಂದು ಇದ್ದರೆ ನಾವು ಅಲ್ಲೇ ನಮ್ಮದೊಂದು ಸ್ವಂತ ರಿಜಿಸ್ಟ್ರೇಷನನ್ನು ಮಾಡಿಕೊಂಡು MSME ರಿಜಿಸ್ಟ್ರೇಷನ್ ಮಾಡಿಕೊಂಡು ಉದ್ಯಮ ಆಧಾರನ ತಗೊಂಡು ನಾವು ಮುಂದುವರಿಸಲಿಕ್ಕೆ ಆಗತ್ತೆ ಸರ್ ಬಿಸ್ನೆಸ್ಸನ್ನು. ಈಗ ಮೊದಲನೇದಾಗಿ ನೀವು ಹೇಳಿದ್ರಿ ಒಂದು ಆಧಾರ್ ಇರಬೇಕು ಮತ್ತು ಅಕೌಂಟ್ ಇರಬೇಕು, ಇದು ಇಂಡಿವಿಜುವಲ್ ಅಥವಾ ಒಬ್ಬರಿಗಾದ್ರೆ ಆಯ್ತು. ಇದೊಂದು ಗ್ರೂಪ್ ಆಗಿ ನಾವು ಮಾಡೋದಿದ್ರೆ ಒಂದು ಗುಂಪು ಅಂತ ಇರ್ತದೆ, ಅಂಥ ಸಂದರ್ಭದಲ್ಲಿ ಗುಂಪಾಗಿ ಕೂಡ ಅವರು ಮಾಡ್ಕೊಳ್ಳಿಕ್ಕೆ ಅವಕಾಶಗಳಿರುತ್ತೆ. ಆದರೆ ಇಂಡಿವಿಜುವಲ್ ಆಗಿ ಹೆಚ್ಚಾಗಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ಒಂದು ಇಂಡಿವಿಜುವಲ್ ಐಡೆಂಟಿಟಿ ಕೂಡ ಸಿಗುತ್ತೆ, ಹಾಗೆ ಈಗ ಅವರಾಗಿ ಅದನ್ನು ಸ್ವಂತವಾಗಿ ಮಾಡ್ಕೊಂಡು ಹೋಗ್ಲಿಕ್ಕೆ ಸುಲಭವಾಗುತ್ತೆ. ಇದು ಗ್ರೂಪಲ್ಲಿ ಆಗುವಂಥದ್ದಲ್ಲ, ಇದು ಇಂಡಿವಿಜುವಲ್ಗೆ ಕೊಡುವಂಥದ್ದು. ಉದ್ಯಮ ಆಧಾರ ಏನಿದೆ ಅದು ಇಂಡಿವಿಜುವಲ್ಗೆ ಕೊಡುವಂಥದ್ದು. ಅದು ಸರಿ. ಈಗ ಈ ಉದ್ಯಮ ಆಧಾರವನ್ನು ಒಂದು ಮಾಡಿದ್ರೆ ಅದರಲ್ಲಿ ಮುಂದೆ ಏನು ಅದರಿಂದ ಉಪಯೋಗಗಳಿದ್ದಾವೆ? ಸರ್, ಇದು MSME ಮಿನಿಸ್ಟ್ರಿ ಅಂಡರ್ ಅಲ್ಲಿ ಬರುತ್ತೆ ಇದು, ಅವರು ಕೊಡುವಂಥದ್ದು. ಅವರು ಬೇರೆ ಬೇರೆ ವಿಮೆನ್ ಆಂಟರ್ಪ್ರಿನರ್ಸ್ ಇರ್ಬೋದು ಅಥವಾ ಹೀಗೆ ಜನರಲ್ ಆಗಿ ಕೂಡ ಬೇರೆ ಬೇರೆ ಎಕ್ಸಿಬಿಷನ್ಸ್ ಅನ್ನು ಮಾಡ್ತಾರೆ, ಬೇರೆ ಬೇರೆ ಪ್ರೋಗ್ರಾಮ್ಸ್ ಅನ್ನು ಆರ್ಗನೈಸ್ ಮಾಡ್ತಾರೆ. ಅದೇ ರೀತಿ ಅದರ ಅಂಡರಲ್ಲಿ ಬರೋರಿಗೆ ಒಂದು ಸ್ಪೆಷಲ್ ಸಬ್ಸಿಡೀಸ್ ಇರುತ್ತೆ ಲೋನ್ ಮೇಲೆ. ಬ್ಯಾಂಕಲ್ಲಿ ಲೋನ್ ತಗೊಳ್ಳುವಾಗ ಕೂಡ ಇದು ಕಂಪಲ್ಸರಿಯಾಗಿ ಈ ರಿಜಿಸ್ಟ್ರೇಷನ್ ನಮಗೆ ಬೇಕಾಗುತ್ತೆ. ಹಾಗಾಗಿ ಇದು ಒಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಇದನ್ನು ಮಾಡೋದ್ರಿಂದ. ಈಗ ಮೊದಲನೇದಾಗಿ ಒಂದು ಉದ್ಯಮ ಮಾಡಬೇಕಿದ್ರೆ ನೀವು ಹೇಳಿದ್ರೆ ಈ ಎರಡು ಮೂರು ವಿಷಯಗಳನ್ನು ತಗೊಳ್ಬೇಕು ಅಂತ, ಆಮೇಲೆ ಅವರು ಏನು ಮಾಡಬೇಕು ಅದನ್ನು? ಈಗ ಒಂದು ನಾವು ಮೊದಲನೇದಾಗಿ ಶುರು ಮಾಡೋದಾದ್ರೆ ಸರ್, ಈಗ ಒಂದು ಯಾರಾದರೂ ನಾನು ಮನೆಯಲ್ಲೇ ಏನಾದರೂ ಒಂದು ಶುರು ಮಾಡ್ತೇನೆ, ಒಂದು ಸಾಂಬಾರ್ ಪುಡಿ ಮಾಡೋದಿರ್ಬೋದು ಅಥವಾ ಬೇರೆ ರೀತಿಯಾದಂಥ ಮನೆಯಲ್ಲೇ ತಯಾರಿಸಲಿಕ್ಕೆ ಸಾಧ್ಯವಾಗಿರುವಂತಹ ಪ್ರಾಡಕ್ಟ್ಸನ್ನು ಅವ್ರು ಮಾಡ್ತಾರೆ ಅಂತ ಹೇಳಿದರೆ, ಈಗ ಫುಡ್ ರಿಲೇಟೆಡ್ ಆದರೆ ಫುಡ್ ಲೈಸೆನ್ಸನ್ನು ಅವ್ರು ತಗೊಳ್ಬೇಕಾಗತ್ತೆ. ಅದೇ ರೀತಿಯಾಗಿ ಉದ್ಯಮ ಆಧಾರ ಏನಿದೆ ಇದರ ಎರಡನ್ನು ಅವರು ಲೀಗಲಿ ಕಂಪ್ಲೈಯನ್ಸ್ ಮಾಡಿಕೊಂಡ್ರೆ ಅವರು ಡೈರೆಕ್ಟ್ ಆಗಿ ಅವರ ಪ್ರೊಡಕ್ಷನ್ ಅನ್ನು ಸ್ಟಾರ್ಟ್ ಮಾಡಲಿಕ್ಕೆ ಅವಕಾಶಗಳು ಇದೆ. ಈಗ ಈ ಫುಡ್ ಲೈಸೆನ್ಸ್ ಅಂತ ಏನು ಹೇಳಿದ್ರಲ್ಲ, ಅದೇನು ಫುಡ್ ಲೈಸೆನ್ಸ್ ಅಂದ್ರೆ? ಅಂದ್ರೆ ಇದು ಫುಡ್ ಲೈಸೆನ್ಸ್ ಡಿಪಾರ್ಟ್ಮೆಂಟ್ ಇಂದ ಕೊಡುವಂಥದ್ದು. ಇದು ಈಗ ನಾವು ಯಾವುದೇ ರೀತಿಯಾದಂತಹ ಫುಡ್ ರಿಲೇಟೆಡ್ ಪ್ರಾಡಕ್ಟ್ಸ್ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ ಪ್ಯಾಕಿಂಗ್ ಇರ್ಬೋದು, ಎರಡನ್ನೂ ಮಾಡಲಿಕ್ಕೆ ನಮಗೆ ಆ ಲೈಸೆನ್ಸ್ ಖಂಡಿತವಾಗಿಯೂ ಬೇಕಾಗತ್ತೆ. ಇದನ್ನು ನಾವು ಬಳಸ್ಕೊಳ್ಬೇಕಾಗತ್ತೆ. ಅದೇ ರೀತಿಯಾಗಿ ಇದನ್ನು ತಗೊಳ್ಳೋದು ಕೂಡ ಮುಂಚೆ ಸ್ವಲ್ಪ ಕಷ್ಟವಾಗಿತ್ತು, ಆದರೆ ಈಗ ತುಂಬ ಸುಲಭದಲ್ಲಿ ಮಾಡಿದ್ದಾರೆ. ಬೇರೆ ಬೇರೆ ನಮ್ಮದೇ ಊರಲ್ಲಿರುವಂತಹ ಡಿಜಿಟಲ್ ಕೇಂದ್ರಗಳಿರ್ಬೋದು ಇಲ್ಲ ಸೈಬರ್ ಕೇಂದ್ರಗಳಿರ್ಬೋದು, ಇಂಥ ಕಡೆ ಹೋದರೆ ಕಂಪ್ಲೀಟ್ ಆಗಿ ನೀವು ಮನೆಯಲ್ಲಿ ಬಳಸುವಂತಹ ನೀರಿದೇನಿದೆ ಆ ಸ್ಯಾಂಪಲನ್ನು ನಾವು ತೊಗೊಂಡು ಹೋಗಿ ಕೊಟ್ಟ ಕೂಡಲೇ ನಮಗೆ ಈ ಪ್ರೊಸೆಸನ್ನು ಸ್ಟಾರ್ಟ್ ಮಾಡಲಿಕ್ಕೆ ಆಗುತ್ತೆ. ಅದೇ ರೀತಿಯಾಗಿ ಫುಡ್ ಲೈಸೆನ್ಸ್ ಕೂಡ ತಗೊಳ್ಳಿಕ್ಕೆ ಅವಕಾಶಗಳಿದೆ. ಈಗ ಫುಡ್ ಲೈಸೆನ್ಸ್ ಅಂತ ಹೇಳಿದ್ರೆ ನಾವು ಫುಡ್ ಡಿಪಾರ್ಟ್ಮೆಂಟ್ನಿಂದ ಕೊಡೋದು ಅಂತ ಹೇಳಿದ್ರೆ, ಅವರು ಬಂದು ಇಲ್ಲಿ ಟೆಸ್ಟ್ ಮಾಡ್ತಾರೋ, ಏನು ಟೆಸ್ಟ್ ಮಾಡ್ತಾರೆ ಅದಕ್ಕಾಗಿ? ಅವರು ನೀರನ್ನು ನಾವು ಬಳಸುವಂತಹ ನೀರಿರ್ಬೋದು ಅಥವಾ ನಾವು ಬಳಸುವಂತಹ ಉಪಕರಣಗಳಿರ್ಬೋದು, ಅದನ್ನು ಅವರು ಬಂದು ಪರಿಶೀಲನೆ ಮಾಡಿ ಅದಕ್ಕೆ ಬೇಕಾಗಿರುವಂತಹ ಏನಾದರೂ ನಮ್ಮದು ನ್ಯೂನ್ಯತೆಗಳಿದ್ದರೆ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಹೇಳಿ ಮತ್ತೆ ಅಪ್ಲಿಕೇಶನ್ ಮಾಡಬೇಕಾಗತ್ತೆ. ಇಲ್ಲಾದರೆ ಎಲ್ಲ ಸರಿ ಇದೆ ಅಂತ ಹೇಳಿದರೆ ನಮಗೆ ಅವರು ಲೈಸೆನ್ಸ್ ಇದು ಪ್ರೊಸೆಸ್ ಮಾಡ್ತಾರೆ ಸರ್. ಈ ಫುಡ್ ಲೈಸೆನ್ಸ್ ಅನ್ನೋದು ಇದು ಉದ್ಯಮಕ್ಕೆ ಬೇಸಿಕ್ ಆಗಿ ಬೇಕಾಗುವಂತಹ ಒಂದು ಪರವಾನಗಿ, ಹೌದಾ? ಹೌದು, ಇದು ಫುಡ್ ರಿಲೇಟೆಡ್ ಆದರೆ, ಫುಡ್ ರಿಲೇಟೆಡ್ ಈಗ ನಾನು ಒಂದು ಚಪಾತಿ ಮಾಡ್ತೇನೆ, ದೋಸೆ ಹಿಟ್ಟು ಮಾಡ್ತೇನೆ ಅಥವಾ ಇಡ್ಲಿ ಹಿಟ್ಟು ಮಾಡಿ ಮಾಡ್ತೇನೆ, ಚಪಾತಿ ಈ ರೀತಿಯಾದ ಯಾವುದೇ ಫುಡ್ ರಿಲೇಟೆಡ್ ಪ್ರಾಡಕ್ಟ್ಸನ್ನು ನಾವು ಮಾಡ್ತೀವಿ ಅಂತಾದರೆ ಇದು ಲೈಸೆನ್ಸ್ ನಮಗೆ ಕಂಪಲ್ಸರಿಯಾಗಿ ಬೇಕಾಗುತ್ತೆ. ಇದರ ಬದಲಿಗೆ ನಾವು ಧಾನ್ಯವನ್ನೇ ಮಾರ್ತೇನೆ ಅಂತ ಹೇಳಿದರೆ ಆಗ ಇದು ಬೇಕಾಗ್ತದೆ? ಬೇಕಾಗತ್ತೆ. ಫುಡ್ ಯಾವುದೇ ಫುಡ್ ರಿಲೇಟೆಡ್ ಪ್ರಾಡಕ್ಟ್ಸ್ ನಾವು ಮಾಡಬೇಕಾದ್ರೂ ಕೂಡ ನಮಗೆ ಇದು ಫುಡ್ ಲೈಸೆನ್ಸ್ ಬೇಕೇ ಬೇಕು. ನೀವು ಧಾನ್ಯಗಳನ್ನು ಮಾರಿ ಅಥವಾ ಪ್ರೊಸೆಸ್ಡ್ ಫುಡ್ ಆಗಿರ್ಬೋದು ಅಥವಾ ಪ್ಯಾಕ್ಡ್ ಫುಡ್ ಆಗಿರ್ಬೋದು, ನಮಗೆ ಈ ಲೈಸೆನ್ಸ್ ಬೇಕಾಗುತ್ತೆ. ಈಗ ಈ ಲೈಸೆನ್ಸ್ ತಗೊಂಡ್ರಿ ಮತ್ತೆ ಉದ್ಯಮ ಆಧಾರ ತಗೊಂಡ್ರಿ, ಮುಂದೆ ಅದಕ್ಕೆ ಹೇಗೆ ಮುಂದುವರಿಯುವುದು? ಅವರು ಪ್ರೊಡಕ್ಷನ್ ಅನ್ನು ಸ್ಟಾರ್ಟ್ ಮಾಡಬಹುದು. ಅದೇ ರೀತಿಯಾಗಿ ಮಾರ್ಕೆಟಿಂಗ್ ಮಾಡೋದಾದ್ರೆ ಇದನ್ನ ಆಗ್ಲೇ ಹೇಳಿದಾಗೆ MSME ಡಿಪಾರ್ಟ್ಮೆಂಟ್ ಇರ್ಬೋದು, ಬೇರೆ ಬೇರೆ ವಿಮೆನ್ ಆರ್ಗನೈಸೇಷನ್ಸ್ ಇರ್ಬೋದು, ಅವರು ಎಕ್ಸಿಬಿಷನ್ಸ್ ಮಾಡ್ತಾ ಇರ್ತಾರೆ, ಅಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವಕಾಶಗಳಿರುತ್ತೆ. MSME ಡಿಪಾರ್ಟ್ಮೆಂಟ್ ಇಂದ ಅವರು ಟೈಅಪ್ ಆಗಿ ಯಾವುದಾದ್ರು ಆರ್ಗನೈಸೇಷನ್ ಜೊತೆಗೆ ಮಾಡೋದಾದ್ರೆ ಮೋಸ್ಟ್ ಆಫ್ ದ ಟೈಮ್ ಅವರು ಸ್ಟಾಲ್ಸ್ ಅನ್ನೆಲ್ಲ ಫ್ರೀ ಆಗಿ ಕೊಡ್ತಾರೆ. ಹಾಗಿರುವಾಗ ಹೆಣ್ಮಕ್ಕಳಿಗೆ ಇದೊಂದು ಅವಕಾಶವನ್ನು ಉಪಯೋಗಿಸಿ ನೂರಾರು ಜನರಿಗೆ ಅವರು ಒಂದೇ ಸ್ಥಳದಲ್ಲಿ ಮುಟ್ಲಿಕ್ಕೆ ಆಗುತ್ತೆ. ಈಗ ಒಂದು ಶಾಪ್ ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲರನ್ನು ನಾವು ಅಲ್ಲಿಗೆ ಕರೆಸಲಿಕ್ಕೆ ಆಗುದಿಲ್ಲ, ಮಾರ್ಕೆಟಿಂಗ್ ಕೂಡ ನಮಗೆ ಮಾಡಲಿಕ್ಕೆ ಅಷ್ಟಾಗಿ ಬಜೆಟ್ ಇರುವುದಿಲ್ಲ. ಅಂತ ಟೈಮಲ್ಲಿ ನಾವು ಈ ಎಕ್ಸಿಬಿಷನ್ಸ್ಗೆ ಪಾರ್ಟಿಸಿಪೇಟ್ ಮಾಡೋದ್ರಿಂದ ತುಂಬಾ ಜನಗಳನ್ನು ನಾವು ಮೀಟ್ ಮಾಡ್ಲಿಕ್ಕಾಗತ್ತೆ. ಹಾಗೆ ನಮ್ಮ ಪ್ರಾಡಕ್ಟ್ಸ್ ಅವರಿಗೆ ಗೊತ್ತಾಗುತ್ತೆ, ಏನಿದ್ದು ಯಾವ ಪ್ರಾಡಕ್ಟ್ ಯಾಕೆ ಎಷ್ಟು ಯೂಸ್ ಆಗುತ್ತೆ ಇದು, ಹಾಗೆ ನಾವು ಅವರಿಗೆ ನೇರವಾಗಿ ಹೇಳಲಿಕ್ಕೆ ಕೂಡ ಅವಕಾಶಗಳಿರುತ್ತೆ ಸರ್. ಈಗ ಬಜೆಟ್ ಅಂತ ಹೇಳಿದ್ರಿ, ಸಾಮಾನ್ಯವಾಗಿ ಒಂದು ಚಿಕ್ಕ ಅಮೌಂಟ್ನಿಂದ ನಾವು ಪ್ರಾರಂಭ ಮಾಡ್ತೇವೆ ಅಂತ ಇಟ್ಕೊಳ್ಳಿ, ಅದನ್ನು ನಾವು ಸ್ವಲ್ಪ ದೊಡ್ಡದಾಗಿ ಮಾಡಬೇಕು ಅಂತ ಇದ್ರೆ ಏನು ಅವಕಾಶಗಳು ಇದ್ದಾವೆ? ಹಲವಾರು ಅವಕಾಶಗಳಿದೆ ಸರ್, ಬ್ಯಾಂಕಲ್ಲಿ ಇರ್ಬೋದು, ಈಗ ಸೆಂಟ್ರಲ್ ಗೌರ್ಮೆಂಟಿಂದ ಬರುವಂತಹ ಬೇರೆ ಬೇರೆ ಸ್ಕೀಮ್ಸ್ ಇರ್ಬೋದು. ಸ್ಪೆಷಲಿ ಫುಡ್ ರಿಲೇಟೆಡ್ ನಾವು ನೋಡೋದಾದರೆ PMFMB ಅಂತ ಹೇಳಿ ಒಂದು ಹೊಸ ಸ್ಕೀಮ್ ಅಲ್ಲಿ ಮಿಷಿನರಿ ಇರ್ಬೋದು, ನಾವು ಮಾಡುವಂತಹ ಪದಾರ್ಥಗಳಿಗೆ ಬೇಕಾಗಿರುವಂತಹ ಮಿಷಿನರಿ ಇರ್ಬೋದು, ಮತ್ತೆ ನಾವು ಮಾಡ್ತಾ ಇರೋ ಪದಾರ್ಥಗಳಿಗೆ ರಾ ಮೆಟೀರಿಯಲ್ ಇರ್ಬೋದು, ಇದಕ್ಕೆ ನಾವು ಇನ್ವೆಸ್ಟ್ ಮಾಡ್ಲಿಕ್ಕೆ ಏನಾದರೂ ಅಮೌಂಟ್ ಬೇಕು ಅಂತಿದ್ರೆ ಅದಕ್ಕೆ ಕೂಡ ಬೇಕಾಗಿರುವಂತಹ ಪೂರಕ ಲೋನ್ ಅಮೌಂಟ್ ಅನ್ನ ಮಾಡ್ಲಿಕ್ಕೆ ಅವಕಾಶಗಳಿದೆ. ಇದು ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಅಥವಾ ನಮ್ಮ ಶೆಡ್ಯೂಲ್ ಬ್ಯಾಂಕ್ಸ್ಗಳ ಥ್ರೂ ಕೂಡ ನಾವು ತಗೊಳ್ಳಿಕ್ಕೆ ಅವಕಾಶಗಳಿದೆ. ಅದಕ್ಕೆ ಬ್ಯಾಂಕ್ಗಳಿಗೆ ನಾವೇನು ಕೊಡಬೇಕಾಗ್ತದೆ? ಈ ರಿಜಿಸ್ಟ್ರೇಷನ್ಸ್ ಎಲ್ಲ ಬೇಕಾಗತ್ತೆ. ಈಗ ನಾನೇನು ಹೇಳಿದೆ, ನಮ್ಮ ಅಡ್ರೆಸ್ ಪ್ರೂಫ್ ಬೇಕಾಗತ್ತೆ, ಆಧಾರ್ ಬೇಕಾಗತ್ತೆ, ಅದೇ ರೀತಿ ಉದ್ಯಮ ಆಧಾರ್ ಇದ್ದರೆ ತುಂಬ ಒಳ್ಳೆಯದು, ಅದೇ ರೀತಿ ನಾವು ಮಾಡ್ತಾ ಇರುವಂತಹ ಕೆಲಸಗಳು. ಈಗ ನಾನು ನೋಡಿರುವಂತೆ ಈ ಉಳಿದಿರೋ ಹೂಗಳಿರುತ್ತಲ್ಲ ಸರ್, ದೇವಸ್ಥಾನದಲ್ಲಿ ಉಳಿದಿರುವಂತಹ ಹೂಗಳನ್ನು ತಂದು ಅದನ್ನು ಒಟ್ಟು ಮಾಡಿ ಅದರಿಂದ ಧೂಪ ಮಾಡಲಿಕ್ಕೆ ಆಗುತ್ತೆ. ಸೊ ಈ ರೀತಿಯಾದಂತಹ ಉದ್ಯಮಗಳನ್ನು ತುಂಬ ಜನ ಈಗ ಹಳ್ಳಿ ಕಡೆಯಲ್ಲಿ ಮಾಡ್ತಾ ಇದ್ದಾರೆ, ಯಾಕಂದರೆ ಹೂಗಳು ಅವರಿಗೆ ಬೇಕಾದಷ್ಟು ಹೇರಳವಾಗಿ ಸಿಗುವಂಥದ್ದು. ಅದನ್ನು ತಂದು ಒಣಗಿಸಿ ಅದನ್ನು ಒಂದು ಪ್ರೋಸೆಸ್ ಇದೆ, ಅದನ್ನು ಪ್ರೋಸೆಸ್ ಮಾಡಿಕೊಂಡು ಅದರಲ್ಲಿ ಧೂಪ ಅಂತ ನಾವೇನು ಬಳಸ್ತೇವೆ ದೇವರಿಗೆ, ಆ ರೀತಿಯಾದಂಥ ಧೂಪಗಳನ್ನು ಮಾಡ್ತಾರೆ. ಸೊ ಇದಕ್ಕೆ ನಮಗೆ ಫುಡ್ ಲೈಸೆನ್ಸಿಂಗ್ ಏನು ಬೇಕಾಗುವುದಿಲ್ಲ. MSME ರಿಜಿಸ್ಟ್ರೇಷನ್ ಮಾಡಿಕೊಂಡು ಅವರದ್ದು ಒಂದು ಏನಾದರೂ ಅದಕ್ಕೆ ಒಂದು ಹೆಸರು ಕೊಡೋದಾದರೆ, ಅವರ ಫರ್ಮಿಗೆ ಒಂದು ಹೆಸರು ಕೊಡೋದಾದರೆ, ಆ ಫರ್ಮಿಗೆ ಹೆಸರು ಕೊಟ್ಟುಕೊಂಡು ಈ ರೀತಿಯಾಗಿ ಅವರು ಸಣ್ಣ ಮಟ್ಟದಲ್ಲಿ ಶುರು ಮಾಡಲಿಕ್ಕೆ ಎಲ್ಲ ಅವಕಾಶಗಳು ಇದೆ. ಈ ಹೆಸರನ್ನ ಎಲ್ಲಾದರೂ ರಿಜಿಸ್ಟರ್ ಮಾಡಬೇಕಾಗ್ತದೆ? ಹೆಸರು ಅವರಿಗೆ ಬೇಕಾದ್ರೆ ನೋಂದಾಯಿಸುವುದು ಒಳ್ಳೆಯದು, ಯಾಕಂದ್ರೆ ಈಗ ಹೆಚ್ಚಾಗಿ ನಮ್ಮ ಹೆಸರಲ್ಲೇ ಇನ್ನೊಂದು ಪ್ರಾಡಕ್ಟ್ ಬರ್ತಾ ಇದೆ, ಅದನ್ನು ಬೇರೆಯವರು ಕಾಪಿ ಮಾಡ್ತಾ ಇದ್ದಾರೆ, ಆ ಲೀಗಲ್ ಇಶ್ಯೂಸಿಗೆ ಹೋಗುದು ಬೇಡ ಅಂತ ಹೇಳಿದರೆ ಅವರ ಹೆಸರನ್ನು ಕೂಡ ಅವ್ರು ನೋಂದಾಯಿಸ್ಬೋದು. ಇದಕ್ಕೆ ಒಂದು ಪೋರ್ಟಲ್ ಇರುತ್ತೆ, ಪೋರ್ಟಲಲ್ಲಿ ಹೋಗಿ ಅವರ ಹೆಸರನ್ನು ಯಾರೂ ಇಲ್ವಾ, ಇದುವರೆಗೂ ಆ ಹೆಸರಲ್ಲಿ ಯಾರು ನಡೆಸ್ತಿಲ್ವಾ ಅಂತ ಹೇಳಿ ಅದನ್ನು ವೆರಿಫಿಕೇಶನ್ ಮಾಡಿ ಅವರಿಗೆ ಹೆಸರನ್ನು ಕೂಡ ರಿಜಿಸ್ಟ್ರೇಷನ್ ಮಾಡಿಕೊಡ್ಲಿಕ್ಕೆ ಅವಕಾಶಗಳಿದೆ. ಈಗ ಹೆಸರು ಅನ್ನೋದು ಒಂದು ಕಂಪಲ್ಸರಿಯಾ ಇಲ್ಲಿ? ಕಂಪಲ್ಸರಿ ಆಗುತ್ತೆ ಸರ್, ಯಾಕೆಂದರೆ ಐಡೆಂಟಿಟಿ ಬೇಕಾಗತ್ತೆ. ಈಗ ಪರ್ಸನ್ ಹೆಸರಲ್ಲಿ ಕೂಡ ಮಾಡ್ಬೋದು, ಆದರೆ ಅದೇ ಪರ್ಸನ್ ಹೆಸರಲ್ಲಿ ಬೇರೆ ಬೇರೆ ಹೆಸರು ಇಟ್ಕೊಂಡಿರೋ ತುಂಬ ಜನ ಇರ್ತಾರೆ. ಸೊ ಯಾವಾಗ ನಾವು ಒಂದು ಸಣ್ಣ ಮಟ್ಟದಲ್ಲಿ ಮಾಡಿದರೂ ಕೂಡ ನಾವು ಯಾವಾಗಲೂ ಏನು ಕಾನ್ಸಂಟ್ರೇಟ್ ಮಾಡಬೇಕಂದ್ರೆ ಒಂದು ಬ್ರ್ಯಾಂಡ್ ಬಿಲ್ಡಿಂಗ್ ಅಂತ ಹೇಳ್ತೀವಿ. ಅಂದರೆ ಒಂದು ಹೆಸರು, ಅದಕ್ಕೆ ಒಂದು ಐಡೆಂಟಿಟಿ ಕೊಡಬೇಕು. ಈಗ ನಾವು ಒಂದು ಉದ್ಯಮ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತಂದರೆ ಆ ಹೆಸರನ್ನು, ಒಂದು ಹೆಸರನ್ನು ಬಿಲ್ಡ್ ಮಾಡಿ ಅದಕ್ಕೆ ಬ್ರ್ಯಾಂಡಿಂಗ್ ಮಾಡಿ ಅದರನ್ನೇ ಡೆವಲಪ್ ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ ನನಗೆ. ಯಾಕಂತ ಹೇಳಿದರೆ ಈಗ ಒಂದು ಸಲ ನಾವು ಹೆಸರು ಬೇರೆ ಇಟ್ಟು ಆ ಹೆಸರು ಬೇರೆ ಯಾರಾದರೂ ತೊಗೊಂಡ್ರೆ ಮತ್ತೆ ಚೇಂಜ್ ಮಾಡೋದು ಅದೆಲ್ಲ ಪ್ರೊಸೀಜರ್ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಾವೇನು ಮಾಡ್ಬೋದು ಅಂತ ಹೇಳಿದರೆ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿ, ಈಗ ನಮ್ಮ ಉದ್ಯಮ ಆಧಾರ ಅಂತ ನಾನೇನು ಹೇಳಿದೆ ಅದರಲ್ಲಿ ಪರ್ಸನ್ ಹೆಸರು ಕೂಡ ಹಾಕಲಿಕ್ಕೆ ಅವಕಾಶ ಇದೆ, ಅದೇ ರೀತಿ ಬ್ರ್ಯಾಂಡ್ ನೇಮ್ ಕೂಡ ಹಾಕಲಿಕ್ಕೆ ಅದರೊಟ್ಟಿಗೆನೇ ಆಗುತ್ತೆ. ಸೊ ಆ ರೀತಿಯಾಗಿ ನಮ್ಮ ಬ್ರ್ಯಾಂಡ್ ನೇಮನ್ನು ಕೊಟ್ಟು ಅದರಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿ ಯಾವ ಕ್ಯಾಟಗರಿ ಅಂಡರಲ್ಲಿ ಬರ್ತೀವಿ ಅಂತ ರಿಜಿಸ್ಟ್ರೇಷನಲ್ಲಿ ಕೊಟ್ಟರೆ ಅದರ ರಿಲೇಟೆಡ್ ಕ್ಯಾಟಗರಿಯಲ್ಲಿ ಬರುವಂತಹ ಎಲ್ಲ ಬಿಸ್ನೆಸಸ್ ನಮಗೆ ಮಾಡಲಿಕ್ಕೆ ಅವಕಾಶಗಳಿರುತ್ತೆ. ಈಗ ಬ್ಯಾಂಕಿನಿಂದ ಇದಕ್ಕೆ ಸಾಲಗಳು ಎಷ್ಟರ ಮಟ್ಟಿಗೆ ಕೊಡ್ತಾರೆ? ಕೊಲ್ಯಾಟ್ರಲ್ ಅಂತ ಹೇಳಿ ಏನು ಕಾನ್ಸೆಪ್ಟ್ ಇದೆ ಅದು ಬಿಟ್ಟು ತಗೊಳ್ಳೋದಾದ್ರೆ ಸ್ವಲ್ಪ ಕಡಿಮೆಯಲ್ಲೇ ಸಿಗೋದು ಸರ್. ಆದರೆ ನಾನೀಗ ಏನು ಎಕ್ಸಾಂಪಲ್ಸ್ ಕೊಟ್ಟೆ ಅಲ್ಲ, ಈ ಎಲ್ಲ ಉದ್ಯಮಗಳಿಗೆ ಬೇಕಾಗುವಷ್ಟು ಹಣವನ್ನು ಅವರು ಕೊಡ್ತಾರೆ, ಕೊಡಲಿಕ್ಕೆ ಅವಕಾಶಗಳಿದೆ. ಈಗ ಅದನ್ನು ಮರುಪಾವತಿ ಮಾಡುವಾಗ ಯಾವುದಾದ್ರೂ ರೀತಿಯ ಸಬ್ಸಿಡಿಗಳು ಇಂಥದ್ದೆಲ್ಲಾದರೂ ಸಿಗುವಂಥದ್ದು ಇದೆ? ಮಹಿಳೆಯರಿಗೆ ಸಬ್ಸಿಡಿ ಖಂಡಿತವಾಗಿಯೂ ಇದೆ, ಅದೇ ರೀತಿಯಾದಂಥ ಬೇರೆ ಬೇರೆ ಕ್ಯಾಟಗರೀಸಿಗೆ ಕೂಡ ಅವಕಾಶಗಳು ಇದೆ. ಮಹಿಳೆಯರಿಗೆ ಸ್ಪೆಷಲ್ ಆಗಿ ಬೇರೆ ಬೇರೆ ಸ್ಕೀಮ್ಸಲ್ಲಿ ಬೇರೆ ಬೇರೆ ಏನಿದೆ ಅವರು ಎಕ್ಸೆಂಪ್ಷನ್ ಅನ್ನು ತಗೊಳ್ಳಿಕ್ಕೆ ಅವಕಾಶಗಳಿದೆ. ಸೊ ಇದೀಗ ಒಂದು ಚಿಕ್ಕದಾದಂಥ ಒಂದು ಇಂಡಸ್ಟ್ರಿಯನ್ನು ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಅದನ್ನು ಸ್ವಲ್ಪ ದೊಡ್ಡದಾಗಿ ಮಾಡಬೇಕು ಅಂತ ಹೇಳಿದರೆ ಆವಾಗ ಏನು ಪ್ರೊಸೀಜರ್ಗಳೇನಾದರೂ ಉಂಟಾ, ಹೇಗೆ? ಹೌದು, ಈಗ ನಮ್ಮದು ಅಮೌಂಟ್ ಎಷ್ಟು ಜಾಸ್ತಿ ಆಗುತ್ತೆ, ನಮ್ಮ ಟ್ರಾನ್ಸಾಕ್ಷನ್ ಎಷ್ಟು ಜಾಸ್ತಿ ಆಗುತ್ತೆ, ಅದೇ ರೀತಿಯಾಗಿ ಕಂಪ್ಲೈಯನ್ಸಸ್ ಕೂಡ ಜಾಸ್ತಿ ಆಗುತ್ತೆ. ನಾವು GST ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ, ಅದೇ ರೀತಿಯಾಗಿ ನಾವು ಕರೆಕ್ಟಾಗಿ ಟ್ಯಾಕ್ಸಸ್ ಪೇ ಮಾಡಬೇಕಾಗತ್ತೆ, CGST ಇರ್ಬೋದು, SGST ಇರ್ಬೋದು, ಇದನ್ನೆಲ್ಲ ನಾವು ಅವಾಗವಾಗ ಪಾವತಿಗಳು ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ ಮುಂದುವರೆದಂತೆ ನಾವು ನೋಡೋದಾದರೆ ಬೇಕಾಗಿರುವಂಥ ಕಂಪ್ಲೈಯನ್ಸಸ್ಸಲ್ಲಿ ಇರುವಂಥ ಎಲ್ಲ ಟ್ಯಾಕ್ಸಸನ್ನು ಪೇ ಮಾಡಬೇಕು ಅವರು, ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಈ ರೀತಿಯಾದಂತಹ ಎಲ್ಲ ಅವರನ್ನು ಅವರು ದೊಡ್ಡದಾಗಿ ಮಾಡಬೇಕು ಅಂತ ಇದ್ದರೆ ಮೊದಲಿನಿಂದನೇ ಇದೆಲ್ಲ ಶಿಸ್ತನ್ನು ಅವರು ಬಳಸ್ತಾ ಬಂದರೆ, ಅಂದರೆ ಈಗ ಅವ್ರು ಮಾಡ್ತಾ ಇರುವಂಥ ಟ್ರಾನ್ಸಾಕ್ಷನ್ ಅಲ್ಲಿ ಅವರಿಗೆ 2 ಲಕ್ಷ ಲಾಭ ಇದ್ದರೂ ಅಥವಾ ಟ್ರಾನ್ಸಾಕ್ಷನ್ ಇದ್ದರೂ ತೊಂದರೆ ಇಲ್ಲ, ಅಲ್ಲಿ ಅವಾಗವಾಗ ಆಡಿಟಿಂಗ್ಗಳು ಮಾಡಬೇಕು, ಆಡಿಟಿಂಗ್ ರಿಪೋರ್ಟ್ ಇಟ್ಕೊಳ್ಬೇಕು, ಇದೆಲ್ಲ ಶಿಸ್ತನ್ನು ಅವರು ಪಾಲಿಸಿದರೆ ದೊಡ್ಡದಾಗುವಾಗ ಅದು ತುಂಬ ಸುಲಭ ಆಗುತ್ತೆ ಅವರಿಗೆ. ಇದರ ಬೇಸಿಸ್ ಮೇಲೇ ಅವ್ರಿಗೆ ಎಷ್ಟು ಟ್ರಾನ್ಸಾಕ್ಷನ್ ಮಾಡಿರ್ತಾರೆ ಆ ಬೇಸಿಸ್ ಮೇಲೆ ಬ್ಯಾಂಕ್ ಅವರಿಗೆ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಮಾಡಲಿಕ್ಕೆ ಅವಕಾಶಗಳಾಗುತ್ತೆ. ನಾವೇನು ಮಾಡ್ತೇವೆ, ಟ್ರಾನ್ಸಾಕ್ಷನ್ ಮಾಡ್ತೇವೆ, ಯಾವುದರದ್ದು ಲೆಕ್ಕ ಇಡುವುದಿಲ್ಲ, ಎಲ್ಲೂ ಆಡಿಟಿಂಗ್ ಆಗಲಿಲ್ಲ ಅಂತ ಹೇಳಿದರೆ ಅದು ಏನಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ. ಅದಕ್ಕೆ ನಾನು ಸಜೆಸ್ಟ್ ಮಾಡೋದೇನಂತ ಹೇಳಿದರೆ, ಅವರು 10 ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿದರೂ ಪರವಾಗಿಲ್ಲ ದಿನದಲ್ಲಿ, ಆ ಟ್ರಾನ್ಸಾಕ್ಷನ್ಗೆ ಬೇಕಾಗಿರುವಂತಹ ಬುಕ್ಕಲ್ಲಿ ಒಂದು ಬರೆದಿಟ್ಕೊಳ್ಳೋದು, ಅದನ್ನು ಅವರಿಗೆ ಗೊತ್ತಿರುವಂತಹ ಯಾರು CA ಇರ್ಬೋದು ಅಥವಾ ಫೈನಾನ್ಸ್ ಕನ್ಸಲ್ಟೆಂಟ್ಸ್ ಇರ್ಬೋದು ಅವ್ರ ಹತ್ರ ಹೋಗಿ ತೋರಿಸೋದು, ಅದನ್ನು ಆಡಿಟಿಂಗ್ ಮಾಡಿಸೋದು, ಆಡಿಟಿಂಗ್ ರಿಪೋರ್ಟ್ ಇಟ್ಕೊಳ್ಳೋದು ಇಂಥದ್ದೆಲ್ಲ ಮಾಡಿದರೆ ಅವರಿಗೆ ದೊಡ್ಡ ಮಟ್ಟದಲ್ಲಿ ಮಾಡುವಾಗ ತುಂಬ ಸುಲಭ ಆಗುತ್ತೆ. ಈಗ ಇದರ ಜೊತೆಗೆ ಸಾಮಾನ್ಯವಾಗಿ ಒಂದು ಇಂಡಸ್ಟ್ರಿ ಅಥವಾ ಈ ಥರದ ಒಂದು ಚಿಕ್ಕದಾದಂಥ ಒಂದು ಉದ್ಯಮ ಅಂತ ಪ್ರಾರಂಭ ಮಾಡೋದೇನೋ ಮಾಡ್ತೀವಿ, ಸಾಮಾನ್ಯ ಏನಾಗ್ತದೆ ಅಂತ ಹೇಳಿದರೆ ಹಳ್ಳಿಯವರಿಗಾಗಲಿ ಇವನ್ ಪೇಟೆಯವರಿಗಾಗಲಿ ಇದರ ಮಾರ್ಕೆಟಿಂಗ್ ಅನ್ನುವಂಥದ್ದು, ಮಾರುಕಟ್ಟೆ ಅನ್ನುವಂಥದ್ದು ಒಂದು ದೊಡ್ಡ ಸವಾಲು. ಈ ಮಾರುಕಟ್ಟೆಗೆ ಮಹಿಳಾ ಉದ್ಯಮಿಗಳು ಅದು ಕೂಡ ಯಾವ ರೀತಿಯಲ್ಲಿ ಈ ಸವಾಲನ್ನು ಎದುರಿಸಬಹುದು? ಇವತ್ತಿನ ದಿವಸಕ್ಕೆ ಇದು ಅಷ್ಟು ದೊಡ್ಡ ಪ್ರಾಬ್ಲಮ್ ಅಂತ ಅನ್ಸುದಿಲ್ಲ, ಯಾಕಂತ ಹೇಳಿದ್ರೆ ಸ್ಮಾರ್ಟ್ ಫೋನ್ ಅನ್ನೋದು ಪ್ರತಿಯೊಬ್ಬರ ಕೈಯಲ್ಲಿ ಕೂಡ ಇದೆ. ಸ್ಮಾರ್ಟ್ ಫೋನ್ ಅಲ್ಲೇ ಉಪಯೋಗಿಸಿಕೊಂಡು, ಈಗ ವಾಟ್ಸ್ಆ್ಯಪ್ ಇರ್ಬೋದು, ಬೇರೆ ಸೋಷಿಯಲ್ ಮೀಡಿಯಾ ಇರ್ಬೋದು, ಇದನ್ನ ಬಳಸಿಕೊಂಡು ನಾವು ಮಾರ್ಕೆಟಿಂಗ್ ಮಾಡೋದು ತುಂಬಾ ಸುಲಭ. ಈಗ ಪ್ರತಿಯೊಬ್ಬರು, ಈಗ ನಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಒಂದು 300 ಜನ ಇದ್ದಾರೆ ಅಂತ ಆದ್ರೆ, ನೀವು ಸ್ಟೇಟಸ್ ಹಾಕುವಾಗ ಖಂಡಿತ 150 ಜನ ಅದನ್ನ ನೋಡೇ ನೋಡ್ತಾರೆ. ಅವರು ನೋಡುವಂತದಲ್ಲಿ ನಾವು ಬೇಕಾಗಿರುವಂತಹ ಬೇರೆ ಬೇರೆ ಆ್ಯಪ್ಗಳು, ಅಪ್ಲಿಕೇಶನ್ಗಳಿದೆ, ಅದರಲ್ಲಿ ಒಂದು ನಾವೇ ಟೆಂಪ್ಲೇಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಅದರಲ್ಲಿ ನಾವು ಮಾಡುವಂತಹ ಪ್ರಾಡಕ್ಟ್ಸ್ ಇದೆ, ಅದನ್ನು ಮೆಸೇಜ್ ರೂಪದಲ್ಲಿ ಮಾಡಿ ಅದನ್ನು ನಾವು ಕಳಿಸ್ಲಿಕ್ಕೆ ಅವಕಾಶಗಳಿರುತ್ತೆ. ಇದು ತುಂಬ ಹೆಚ್ಚಾಗಿ ನಾವು ಕಮರ್ಷಿಯಲ್ ಆಗಿ ಕಳಿಸ್ಲಿಕ್ಕೆ ಆಗೋದಿಲ್ಲ, ಬಟ್ ಸ್ಟಿಲ್ ನಾವು ಇದನ್ನು ಏನಾದರೂ ನಮ್ಮ ಸ್ಟೇಟಸ್ಗೆ ಹಾಕ್ಕೊಂಡ್ರೆ ತುಂಬ ಜನ ನೋಡ್ತಾರೆ, ಒಬ್ಬರಿಂದ ಒಬ್ಬರಿಗೆ ಅದು ಪಾಸ್ ಆನ್ ಆಗುತ್ತೆ. ಈಗ ನಾವೇನು ಹೇಳ್ತೀವಿ ಅಂದರೆ ಮಾರ್ಕೆಟಿಂಗ್ ಕಾನ್ಸೆಪ್ಟಲ್ಲಿ ಆರ್ಗ್ಯಾನಿಕ್ ಮಾರ್ಕೆಟಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಇದು ಹೇಗೆ ಅಂದರೆ ಒಬ್ಬರಿಂದ ಇನ್ನೊಬ್ಬರಿಗೆ ಗೊತ್ತಾಗುವಂಥದ್ದು ಅಂತ. ಯಾವುದೇ ನಾವು ದುಡ್ಡು ಖರ್ಚು ಮಾಡದೆ ಒಬ್ಬರ ಜನದ ಬಾಯಿಂದ ಇನ್ನೊಬ್ಬರಿಗೆ ಪಾಸ್ ಆಗೋದಕ್ಕೆ ನಾವು ಆರ್ಗ್ಯಾನಿಕ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ. ಸೊ ಇದು ಮಾಡಲಿಕ್ಕೆ ಇವಾಗ ತುಂಬ ಅವಕಾಶಗಳಿದೆ. ನಮಗೆ 300 ಜನದಲ್ಲಿ ಒಂದು 100 ಜನ ರಿಲೇಟಿವ್ಸ್ ಇರ್ತಾರೆ, ಒಂದು 100 ಜನ ಫ್ರೆಂಡ್ಸ್ ಇರ್ತಾರೆ. ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿಕ್ಕೆ ಆಗುತ್ತೆ, ಇದನ್ನು ನಿಮ್ಮ ಸ್ಟೇಟಸ್ಗೆ ಹಾಕ್ಕೊಳ್ಳಿ, ಇದನ್ನು ನಿಮ್ಮ ಫ್ರೆಂಡ್ಸಿಗೆ ಪಾಸ್ ಆನ್ ಮಾಡಿ ಅಂತ. ಹಾಗೆ ಒಬ್ಬರಿಂದ ಒಬ್ಬರಿಗೆ ಗೊತ್ತಾಗೋದ್ರಿಂದ ಮಾರ್ಕೆಟಿಂಗ್ ಈಗ ಅಷ್ಟು ದೊಡ್ಡ ವಿಷಯ ಅಂತ ಅನಿಸೋದಿಲ್ಲ ಸರ್, ತುಂಬ ಸುಲಭ ಆಗಿದೆ ಇವಾಗ ಮಾಡುವಂಥದ್ದು. ಅಂತ ಹೇಳಿದ್ರೆ ಈಗಿನ ಹೊಸ ಒಂದು ತಂತ್ರಜ್ಞಾನವನ್ನು ಬಳಸಿಕೊಂಡು ಮಾರ್ಕೆಟಿಂಗ್ ಮಾಡಬಹುದು. ಈಗ ಮುಖ್ಯವಾಗಿ ಹಳ್ಳಿಯ ಮಹಿಳೆಯರು ಯಾವ ಉದ್ಯಮವನ್ನು ಹೆಚ್ಚು ತಗೊಳ್ಳಿಕ್ಕೆ ಇಷ್ಟಪಡ್ತಾರೆ ನೀವು ನೋಡಿದಾಗೆ? ನಾನು ನೋಡಿದಾಗೆ ಫುಡ್ ರಿಲೇಟೆಡ್ ಸರ್. ಈಗ ಉದ್ಯಮದಲ್ಲಿ ಅವರು ಶುರು ಮಾಡೋದಾದರೆ ಹೆಚ್ಚಾಗಿ ಮಾಡುವಂಥದ್ದು ಫುಡ್ ರಿಲೇಟೆಡ್ ಇರುತ್ತೆ. ಇನ್ನೊಂದು ನಾವು ನೋಡೋದಂತಾದರೆ ಅವರ ಪರಿಸರದಲ್ಲಿ ಸಿಗುವಂತಹ ರಾ ಮೆಟೀರಿಯಲ್ಸ್ ಏನಿದೆ ಅದನ್ನು ಬಳಸ್ಕೊಂಡು ಮಾಡುವಂತಹ ಉದ್ಯಮಗಳನ್ನು ಕೂಡ ನಾನು ನೋಡಿದ್ದೇನೆ. ಈಗ ನೀವು ಸುರತ್ಕಲ್ ಸೈಡಲ್ಲೆಲ್ಲ ನೋಡೋದಾದ್ರೆ ಅಲ್ಲಿ ಅವರಿಗೆ ಸಿಗುವಂತಹ ಎಲೆಗಳಿಂದ ಈ ಮೂಡೆಗೆ ಬೇಕಾಗಿರುವಂತಹ ಎಲೆಗಳೇನಿದೆ ಅದನ್ನು ಕಟ್ಟಿ ಅವರು ಅಂದರೆ ಅವರ ಉದ್ಯಮವನ್ನು ಶುರು ಮಾಡಿರೋರನ್ನು ನಾನು ನೋಡಿದ್ದೇನೆ. ಒಂದು 10 ಶುರು ಮಾಡಿದವರು ಇವತ್ತು ಸಾವಿರಾರು ಗಟ್ಟಲೆ ಮಾಡ್ತಾ ಇದ್ದಾರೆ, ಅದನ್ನೇ ಉದ್ಯಮವಾಗಿ ಅವರು ಮಾಡ್ಕೊಂಡಿದ್ದಾರೆ. ಬೇರೆ ಬೇರೆ ಕಡೆಯಲ್ಲಿ ಹೋಗಿ ಅದನ್ನು ಮಾರ್ತಾರೆ, ಬೇರೆ ಹೋಟೆಲ್ನವರು ಇವ್ರ ಹತ್ರ ಬಂದು ತೊಗೊಂಡು ಹೋಗ್ತಾರೆ. ಆ ರೀತಿಯಾಗಿ ನಾನು ಸಜೆಸ್ಟ್ ಮಾಡೋದಂತಾದರೆ ಮಹಿಳೆಯರಿಗೆ ಅವರ ಪರಿಸರದಲ್ಲಿರುವಂತಹ ಸಿಗುವಂತಹ ಏನು ರಾ ಮೆಟೀರಿಯಲ್ಸ್ ಇದೆ ಅಥವಾ ಬೇಕಾಗಿರುವಂತಹ ವಸ್ತುಗಳು ಅವರಿಗೆ ಅಲ್ಲಿ ಸಿಗುತ್ತೆ ಅಂತ ಆದ್ರೆ ಅದನ್ನ ಬಳಸ್ಕೊಂಡು ಅವರು ಉದ್ಯಮ ಮಾಡಿದ್ರೆ ಇದು ಲಾಂಗ್ ಟರ್ಮ್ ಕೂಡ ಇರುತ್ತೆ, ಹಾಗೆ ಅವರು ಸಸ್ಟೈನ್ ಮಾಡ್ಲಿಕ್ಕೆ ಆಗುತ್ತೆ. ಈಗ ಎಲ್ಲೋ ಬೇರೆ ಕಡೆಯಿಂದ ತರಿಸಿ ನಾವು ಮಾಡಬೇಕು ಅಂತ ಹೇಳಿದ್ರೆ ಕೆಲವೊಂದ್ಸಲ ನಮ್ಗೆ ಅವರು ಕಳಿಸುವಂತಹ ಪ್ರಾಡಕ್ಟ್ ಸ್ಟಾಪ್ ಆದ್ರೆ ನಮ್ಮ ಪ್ರಾಡಕ್ಟ್ ನಿಂತು ಹೋಗುತ್ತೆ. ಅದೇ ರೀತಿಯಾಗಿ ಈ ಇದನ್ನ ಅವರು ಫಾಲೋ ಮಾಡಿದ್ರೆ ಅವರಿಗೆ ಸಿಗುವಂತಹ ಸುತ್ತಮುತ್ತಲಿರುವಂತಹ ಪದಾರ್ಥಗಳನ್ನು ಅವರು ಉಪಯೋಗಿಸಿಕೊಂಡು ಮಾಡುದಂತಾದ್ರೆ ಅವರಿಗೆ ಬೆಳಿಲಿಕ್ಕೆ ತುಂಬಾ ಅವಕಾಶಗಳಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಸರ್. ಇದರಲ್ಲಿ ಕಾಂಪಿಟೀಷನ್ ಅನ್ನುವಂಥದ್ದು ಬರುವುದಿಲ್ವಾ ಹೆಚ್ಚು ಹೆಚ್ಚು ಜನ ಮಾಡಿದ ಹಾಗೆ? ಖಂಡಿತ, ಎಸ್ಪೆಷಲಿ ಮನೆಯಲ್ಲಿ ಕೂತ್ಕೊಂಡು ಮಾಡುವಂಥದ್ದು ನೀವು ನೋಡುದಾದ್ರೆ ಒಬ್ಬರನ್ನ ನೋಡಿ ಇನ್ನೊಬ್ರು ಶುರು ಮಾಡುವಂಥದ್ದು ತುಂಬಾ ಆಗತ್ತೆ ಇದು ಮಾಡುವಂಥದ್ದೇ. ನಾನು ಹೇಳುದೇನಂತ ಹೇಳಿದ್ರೆ ಅವ್ರಿಗೆ ಎನ್ಕರೇಜ್ ಮಾಡಿಕೊಂಡು ನಾವು ಬೆಳೀತಾ ನಮ್ಮೊಟ್ಟಿಗೆ ಇರೋರನ್ನು ಬೆಳೆಸ್ತಾ ಇದಕ್ಕೆ ಬೇಕಾಗಿರುವಂತಹ ಮಾರ್ಕೆಟ್ ಅನ್ನ ಬೆಳೆಸಬೇಕು ಅಂತ ಹೇಳಿ ಅವರು ಯೋಚನೆ ಮಾಡಬೇಕು. ಈಗ ಒಬ್ಬರನ್ನ ಕಾಂಪಿಟೇಟರ್ ಆಗಿ ನಾವು ತಗೊಳ್ಳೋದಕ್ಕಿಂತ ನಾವು ಮಾರ್ಕೆಟನ್ನು ದೊಡ್ಡದು ಮಾಡಿದರೆ ಆಟೋಮ್ಯಾಟಿಕ್ ಆಗಿ ಏನು ರಿಕ್ವೈರ್ಮೆಂಟ್ಸ್ ಇದೆ ಅದು ಹೆಚ್ಚಾಗತ್ತೆ. ಇನ್ನೂ 10 ಜನ ಬಂದರೂ ಕೂಡ ಅವರಿಗೆ ಬೇಕಾಗಿರುವಂತಹ ಕೊಡಲಿಕ್ಕೆ ಅವಕಾಶಗಳಿರುತ್ತೆ. ನಾವು ಮಾರ್ಕೆಟನ್ನು ದೊಡ್ಡದು ಮಾಡೋದ್ರಿಂದ ನಮಗೆ ಕಾಂಪಿಟೇಟರ್ಸ್ ಅಂತ ಅಂದ್ಕೊಳ್ಳೋದಕ್ಕಿಂತ ಅವರೆಲ್ಲರನ್ನು ಒಟ್ಟಿಗೆ ಸೇರಿಸಿಕೊಂಡು ನಾವು ಬೆಳಿಲಿಕ್ಕಾಗತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಸರ್. ಈಗ ಇಂತಹ ಉದ್ಯಮಗಳನ್ನೆಲ್ಲ ಮಾಡಿ ಯಶಸ್ವಿಯಾದಂತಹ ಮಹಿಳೆಯರಲ್ಲಿ ಮುಖ್ಯವಾಗಿ ಅವರ ಉದ್ಯಮದಲ್ಲಿ ಬರುವಂತಹ ತೊಡಕುಗಳು ಏನು ಮೇಡಮ್? ಮಹಿಳೆಯರು ಅಂತ ಬರುವಾಗ ಉದ್ಯಮದಲ್ಲಿ ಬರುವಂತಹ ತೊಡಕುಗಳಿಗಿಂತ ಸರ್ ಹೆಚ್ಚಾಗಿ ನಾನು ನೋಡಿರೋದು ಅವರಿಗೆ ಫ್ಯಾಮಿಲಿ ಕಡೆಯಿಂದ ಇರ್ಬೋದು. ಈಗ ಹೆಚ್ಚಿನ ಜನದಲ್ಲಿ ನಾವು ನೋಡೋದಾದ್ರೆ ಏಪ್ರಿಲ್ ಮತ್ತೆ ಮಾರ್ಚ್ ಮತ್ತೆ ಏಪ್ರಿಲ್ ಸಮಯದಲ್ಲಿ ಹೆಚ್ಚಾಗಿ ಉದ್ಯಮಗಳು ನಿಂತು ಹೋಗುತ್ತೆ. ಅಂದ್ರೆ ಅವರು ಸ್ವಲ್ಪ ಬ್ರೇಕ್ ಅಲ್ಲಿ ಇರ್ತಾರೆ. ಯಾಕೆ ಬ್ರೇಕ್ ಅಲ್ಲಿ ಇದ್ದೀರಾ ಅಂತ ಕೇಳುವಾಗ ಅವ್ರು ಹೇಳ್ತಾರೆ ನನ್ನ ಮಗುವಿಗೆ ಎಕ್ಸಾಮ್ ಉಂಟು, ನನಗೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ. ಸೊ ಮಹಿಳೆಯರು ಅಂತ ಬರುವಾಗ ನಮ್ಗೆ ಇರುವಂತಹ ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಇರ್ಬೋದು, ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು, ಅದರೊಟ್ಟಿಗೆ ಮಾಡ್ತಾ ಇರೋದ್ರಿಂದ ಬೇರೆ ಯಾವ್ದು ಚಾಲೆಂಜಸ್ ಅಂತ ಆಗ ಈಗ ಬರುದಿಲ್ಲ, ಅಂತದ್ ಚಾಲೆಂಜಸ್ ಅನ್ನ ನಾವೀಗ ನೋಡುದಿಲ್ಲ. ಅಂದ್ರೆ ಈಗ ಹೊರಗೆ ಹೋಗುದು ಹೇಗೆ, ಮಾರ್ಕೆಟಿಂಗ್ ಮಾಡುದು ಹೇಗೆ, ಆ ರೀತಿಯಾದಂತ ಚಾಲೆಂಜಸ್ ಏನಿಲ್ಲ. ಅವರ ಕಮಿಟ್ಮೆಂಟ್ಸ್ ಏನಿದೆ, ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಇರ್ಬೋದು. ಈಗ ನಾವು ಬೇರೆ ಬೇರೆ ರೋಲ್ ಅನ್ನ ಪ್ಲೇ ಮಾಡ್ಬೇಕಾಗತ್ತೆ. ಈಗ ಯಾರು ಮನೆಯಲ್ಲಿ ಯಾರಿಗೂ ಹುಷಾರಿಲ್ಲ ಅಂತ ಹೇಳಿದ್ರೆ 10 ದಿವಸ ನಾವು ಕೆಲಸ ನಿಲ್ಲಿಸಲೇಬೇಕಾಗತ್ತೆ, ನಮ್ಮ ಕಾನ್ಸಂಟ್ರೇಷನ್ ಅವರ ಮೇಲೆ ಕೊಡ್ಬೇಕಾಗತ್ತೆ. ಈ ರೀತಿಯಾದಂತಹ ಚಾಲೆಂಜಸ್ ಇರುತ್ತೆ. ಇದಕ್ಕೆ ನಾವು ಹೇಗೆ ಬಗೆಹರಿಸ್ಕೊಳ್ಬಹುದು ಅಂತ ಹೇಳಿದ್ರೆ, ನಾವು ಮಾಡುವಂತಹ ಉದ್ಯಮಗಳನ್ನ ನಮ್ಮದೇ ಪರಿಸರದಲ್ಲಿ ಮಾಡಿದ್ರೆ, ಈಗ ಮನೆ ಹತ್ತಿರನೋ, ಮನೆ ಹಿತ್ತಿಲಲ್ಲಿ, ಮನೆಯ ಮೇಲೆ, ಈ ರೀತಿಯಾದಂತ ನಾವು ಅಪ್ರೋಚೇಬಲ್ ಇರುವಂತಹ ಜಾಗದಲ್ಲಿ ಶುರು ಮಾಡಿದ್ರೆ ನಮಗೆ ತುಂಬಾ ಸುಲಭ ಆಗುತ್ತೆ, ಎರಡನ್ನು ಮೇಂಟೈನ್ ಮಾಡ್ಲಿಕ್ಕೆ ಆಗತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಫಾರಂ ಅಂತ ಏನು ಮಾಡಿದ್ದೀರಲ್ಲ, ಇದರಿಂದಾಗಿ ಮಹಿಳೆಯರಿಗೆ ಈ ತರದ ಉದ್ಯಮದಲ್ಲಿ ತೊಡಗಿಸಿಕೊಳ್ಳುವವರಿಗೆ ಏನಾದರೂ ತರಬೇತಿಗಳನ್ನು ನೀಡುವಂತದ್ದು ಇದೆಯಲ್ಲ? ತರಬೇತಿ ಅಂತ ಹಾಗೆ ಅಲ್ಲ ಸರ್, ಅವರಿಗೆ ಬೇಕಾಗಿರುವಂತಹ ಮಾರ್ಗದರ್ಶನ. ಈಗ ಲೀಗಲ್ ಆಗಿ ಅವರಿಗೆ ಕಂಪ್ಲೈಯನ್ಸಸ್ ಏನೆಲ್ಲ ಮಾಡಬೇಕು, ಎಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು, ಹೇಗೆ ಮಾಡಬೇಕು, ಅದನ್ನೆಲ್ಲ ನಾವು ಅವರಿಗೆ ಗೈಡೆನ್ಸ್ ಕೊಡ್ತೇವೆ. ಇದಕ್ಕೆ ನಾವು ಯಾವುದೇ ಚಾರ್ಜಸ್ ಅನ್ನ ಮಾಡುದಿಲ್ಲ ಗೈಡೆನ್ಸ್ ಕೊಡ್ಲಿಕ್ಕೆ. ಯಾವ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು, ಬೇಕಾಗಿರೋ ಡಾಕ್ಯುಮೆಂಟೇಶನ್ ಏನು, ಅದಕ್ಕೆ ಏನಾದರೂ ಬೇಕಾದ ಫೆಸಿಲಿಟೀಸ್ ನಮ್ಮ ಸೈಡಿಂದ ಕೊಡ್ಲಿಕ್ಕಾದ್ರೆ ನಾವು ಅದನ್ನು ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವವರೆಗೂ ಮತ್ತೆ ಅವರೊಂದು ಉದ್ಯಮವನ್ನು ಶುರು ಮಾಡುವವರೆಗೂ ಅವರಿಗೆ ಹ್ಯಾಂಡ್ ಹೋಲ್ಡಿಂಗ್ ಆಗಿ ಇರ್ತೀವಿ. ಹ್ಯಾಂಡ್ ಹೋಲ್ಡಿಂಗ್ ಅಂತ ಹೇಳಿದ್ರೆ ಅವರು ಯಾವ ಪೊಸಿಷನ್, ಯಾವ ಪ್ರೋಸೆಸ್ ಅಲ್ಲಿ ಕೂಡ ನಮ್ಮನ್ನು ಅವರು ಅವಲಂಬಿಸಿ ನಮಗೆ ಅವರಿಗೆ ಬೇಕಾಗಿರುವಂತಹ ಎಲ್ಲ ಸರ್ವಿಸಸ್ ಅನ್ನ ಅವರು ತಗೊಳ್ಳಿಕ್ಕೆ ಅವಕಾಶಗಳಿದೆ. ಅದಾದ ನಂತರ ಅವರು ರಿಜಿಸ್ಟ್ರೇಷನ್ ಮಾಡಿಕೊಂಡ ನಂತರ ಬೇರೆ ಬೇರೆ ಕಡೆಯಲ್ಲಿ ಎಲ್ಲೆಲ್ಲಿ ಎಕ್ಸಿಬಿಷನ್ಸ್ ಆಗತ್ತೆ, ಎಲ್ಲೆಲ್ಲಿ ಅವರಿಗೆ ಬೇರೆ ಬೇರೆ ರೀತಿಯಾದಂತಹ ಅವಕಾಶಗಳಿದೆ, ಅದನ್ನು ಕೂಡ ನಾವು ಅವರಿಗೆ ಖಂಡಿತವಾಗೂ ಮಾಹಿತಿಯನ್ನ ಆಗಿಂದಾಗೆ ಕೊಡ್ತಾ ಇರ್ತೇವೆ. ಈಗ ಈ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಫಾರಂ ಅಂತ ಹೇಳಿದ್ರಿ, ಅದರಿಂದ ಈ ಉದ್ಯಮದಲ್ಲಿ ಏನಾದರೂ ಕೂಡ ಮುಂದೆ ಡಿಸ್ಪ್ಯೂಟ್ಗಳು ಅಥವಾ ತೊಂದರೆಗಳು ಬರುವಂತದ್ದು ಉಂಟು ಅಂತ ಅದು ತೋರಿಸ್ತದೆ. ಈ ಡಿಸ್ಪ್ಯೂಟ್ಗಳು ಏನು, ಮುಖ್ಯವಾಗಿ ಯಾವ ತರದ ಡಿಸ್ಪ್ಯೂಟ್ಗಳು ಬರ್ತವೆ ಅನ್ನೋದು? ಅದೇ ಸರ್, ಹೆಚ್ಚಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಮನೆಯಲ್ಲಿ ಕೂತು ಎಸ್ಪೆಷಲಿ ಈಗ ಫ್ಯಾಬ್ರಿಕ್ ಅಥವಾ ಬಟ್ಟೆಯನ್ನ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ, ಬೇರೆ ಕಡೆಯಿಂದ ಹೋಲ್ಸೇಲ್ ಅಲ್ಲಿ ತರಿಸಿ ಅವರದ್ದೇ ಏರಿಯಾಗಳಲ್ಲಿ ಅವರು ರಿಟೇಲಿಗೆ ಮಾರುವಂತಹ ಪ್ರೋಸೆಸ್ ಎಲ್ಲ ಇರುತ್ತೆ. ಅದೇ ರೀತಿ ಬೇರೆ ಬೇರೆ ಐಟಮ್ಸ್ ಇರ್ಬೋದು, ಈಗ ಹ್ಯಾಂಡ್ ಮೇಡ್ ಐಟಮ್ಸ್ ಇರ್ಬೋದು, ಬೇರೆ ಬೇರೆದನ್ನ ತರಿಸಿ ಮಾರ್ತಾರೆ, ಅದಕ್ಕೆ ನಾವು ರೀಸೆಲ್ಲಿಂಗ್ ಅಂತ ಹೇಳ್ತೀವಿ. ಹೆಚ್ಚಿನವರು ಈಗ ಈ ಉದ್ಯಮದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವರನ್ನವರೇ. ಇದರಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಎಸ್ಪೆಷಲಿ ನಾವು ಬೇರೆ ಕಡೆಯಿಂದ ತರಿಸುವಾಗ ಅವರು ನಮಗೆ 100% ಪೇಮೆಂಟ್ ಮಾಡಿ ಅಂತ ಹೇಳ್ತಾರೆ. 100% ನಾವು ಪೇಮೆಂಟ್ ಮಾಡಿಬಿಡ್ತೀವಿ, ಮಾಡಿದ್ಮೇಲೆ ಮೆಟೀರಿಯಲ್ ನಮಗೆ ರೀಚ್ ಆಗುದೇ ಇಲ್ಲ. ಎಷ್ಟೋ ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಫೇಕ್ ಆಗಿರ್ತಾರೆ ಅವರು, ಆ ಯಾರೀಗ ನಿಮ್ಮ ಹತ್ರ ದುಡ್ಡು ಹಾಕಿಸ್ಕೊಂಡಿರ್ತಾರೆ ಆ ಎಂಟಿಟಿ ಇರುವುದೇ ಇಲ್ಲ. ಅವರು ದುಡ್ಡು ಹಾಕಿಸ್ಕೊಂಡ ನಂತರ ಫೋನ್ ಸ್ವಿಚ್ ಆಫ್ ಮಾಡ್ತಾರೆ, ನಿಮಗೆ ಯಾವುದೇ ರೀತಿಯಲ್ಲಿ ರೀಚೇಬಲ್ ಆಗಿ ಇರುವುದೇ ಇಲ್ಲ. ಆ ರೀತಿಯಾದಂಥ ಕೇಸಸ್ ಆಗುತ್ತೆ. ಸೊ ನಾವು ಅವರಿಗೆ ಬೇಕಾಗಿರುವಂತಹ ಯಾವುದೆಲ್ಲ ಪ್ರಿಕಾಷನ್ಸ್ ತಗೋಬೇಕು, ಪ್ರಿಕಾಷನ್ಸ್ ತಗೊಳ್ಬೇಕಂದ್ರೆ ಏನನ್ನೆಲ್ಲ ವೆರಿಫಿಕೇಶನ್ ಮಾಡ್ಕೋಬೇಕು, ಸ್ಪೆಷಲಿ ಈಗ ಈ ರೀತಿಯಾದಂಥ ಏನಾದರೂ ಯಾರಾದರೂ ಹೊರಗಡೆಯಿಂದ. ಈಗ ಫಾರ್ ಎಕ್ಸಾಂಪಲ್ ನಾವು ಫ್ಯಾಬ್ರಿಕ್ಸ್ ಎಲ್ಲ ನೋಡೋದಾದ್ರೆ, ಇದೆಲ್ಲ ಹೆಚ್ಚಾಗಿ ಗುಜರಾತ್ ಅಹಮದಾಬಾದಿಂದೆಲ್ಲ ಬರುವಂಥದ್ದು. ಈ ಥರ ಯಾರಾದರೂ ನಿಮಗೆ ಮುಂದೆ ಬಂದು ನಾವು ಈ ಥರ ನಿಮಗೆ 10-20% ಡಿಸ್ಕೌಂಟಲ್ಲಿ ಕೊಡ್ತೀವಿ, ಹೋಲ್ಸೇಲಲ್ಲಿ ಕೊಡ್ತೀವಿ ಅಂತೆಲ್ಲ ಹೇಳಿದರೆ, ಖಂಡಿತ ಕೆಲವೊಬ್ರು ಜೆನ್ಯೂನ್ ಆಗಿರ್ತಾರೆ. ಅವರು ಜೆನ್ಯೂನ್ ಹೌದಾ ಅಲ್ವಾ ಅಂತ ನೋಡಲಿಕ್ಕೆ ನಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ಸ್ ಏನೆಲ್ಲ ಅಂದರೆ, ಈಗ ಅವ್ರದ್ದು GST ರಿಜಿಸ್ಟ್ರೇಷನ್ ಆಗಿದೆಯಾ, ನಾವು ವೆಬ್ಸೈಟಿಗೆ ಹೋಗಿ ಆ GST ನಂಬರನ್ನು ಹಾಕಿದರೆ ಆ ನೇಮು ಮತ್ತು ಅವ್ರು ಹೇಳ್ತಾ ಇರುವಂಥ ಫರ್ಮ್ ನೇಮು ಅದು ಮ್ಯಾಚ್ ಆಗಬೇಕು. ಆ ರೀತಿಯಾದಂಥ ಬೇರೆ ಬೇರೆ ವೆರಿಫಿಕೇಷನ್ಸ್ ಇರುತ್ತೆ, ಅದನ್ನು ನಾವು ಮಾಡಿಕೊಡ್ತೇವೆ ಅವರ ಪರವಾಗಿ. ಈಗ ಯಾರಾದರೂ ಈಗ ನಮ್ಗೆ ಈ ಥರ ನಾವು ಟ್ರಾನ್ಸಾಕ್ಷನ್ ಮಾಡಲಿಕ್ಕಿದೆ, ನೀವು ನೋಡಿ ಹೇಳ್ಬೋದಾ, ವೆರಿಫೈ ಮಾಡಿ ಹೇಳ್ಬೋದಾ ಅಂದರೆ ಅಂತ ಹೇಳಿದರೆ, ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಫೋರಂ ಪರವಾಗಿ ನಾವು ಆ ಸರ್ವಿಸಸ್ ಕೂಡ ಮಹಿಳೆಯರಿಗೆ ಮಾಡಿಕೊಡ್ತೇವೆ. ಅಂದರೆ ಓವರ್ಆಲ್ ಹ್ಯಾಂಡ್ ಹೋಲ್ಡಿಂಗ್ ಸರ್, ಅವರ ಉದ್ಯಮವನ್ನು ಶುರು ಮಾಡುವವರೆಗೂ ಬೇಕಾಗಿರುವಂಥ ಎಲ್ಲ ಕಂಪ್ಲೈಯನ್ಸಸ್ ಇರ್ಬೋದು, ಅದರ ನಂತರ ಅವರು ಫೇಸ್ ಮಾಡುವಂಥ ಚಾಲೆಂಜಸ್ ಇರ್ಬೋದು, ಲೀಗಲಿ ನಮ್ಮಿಂದ ಏನು ಹೆಲ್ಪ್ ಬೇಕೋ ಅದನ್ನೆಲ್ಲ ಅವರು ತಗೊಳ್ಳಿಕ್ಕೆ ಅವಕಾಶಗಳಿದೆ. ಅವರಿಗೆ ನಾವು ಮಾರ್ಗದರ್ಶನ ಕೂಡ ಕೊಡ್ತೀವಿ, ಒಂದೆರಡು ಸಲ ನಾವು ಮಾಡ್ತೇವೆ, ಮೂರನೇ ಸಲ ಅವರೇ ಮಾಡ್ಕೊಳ್ಳಿಕ್ಕೆ ಅವಕಾಶ ಅವರಿಗೆ ಆಗುತ್ತೆ. ಗೊತ್ತಾಗುತ್ತೆ ಅವರಿಗೆ ಹೇಗೆ ಮಾಡಬೇಕು, ಏನೆಲ್ಲ ವೆರಿಫಿಕೇಷನ್ ಮಾಡಬೇಕು. ಬ್ಯಾಂಕ್ ಅಕೌಂಟ್ ಹಾಕೋದಾದರೆ, ದುಡ್ಡು ಟ್ರಾನ್ಸ್ಫರ್ ಮಾಡೋದಾದರೆ, ಯೂಶಲಿ ಏನು ಎಲ್ಲರೂ ಏನು ಹೇಳ್ತಾರೆ ಅಂದರೆ, ಸ್ಕ್ಯಾನ್ ಕೋಡ್ ಕಳಿಸ್ತಾರೆ, ಕೋಡ್ ಕಳಿಸ್ಬಿಟ್ಟು QR ಕೋಡಲ್ಲಿ ನೀವು ಪೇ ಮಾಡಿ ಅಂತ. ನಾನು ಎಲ್ಲರಿಗೂ ಸಜೆಸ್ಟ್ ಮಾಡೋದೇನಂದ್ರೆ, ಹೆಚ್ಚಾಗಿ ಹೆಚ್ಚಿನ ಅಮೌಂಟ್ ಇದ್ರೆ, ಈಗ ಒಂದು 5,000, 4,000, 2,000 ತೊಂದರೆ ಇಲ್ಲ, ಈಗ ಒಂದು 20,000, 50,000 ಎಲ್ಲ ನೀವು ಪೇ ಮಾಡೋದು ಅಂತಿದ್ರೆ, ಆದಷ್ಟು ನೀವು ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿಮ್ಮ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮೇಲೆ ನೀವು ಲೀಗಲ್ ಆ್ಯಕ್ಷನ್ಸ್ ಏನಾದರೂ ತಗೊಳ್ಳಿಕ್ಕೆ ಅವಕಾಶಗಳಿರುತ್ತೆ. ಈಗ QR ಕೋಡ್ ಅಂತ ಬಂದುಬಿಟ್ರೆ ಅದರಲ್ಲಿ ನಾವು ಹೆಚ್ಚಾಗಿ ಲಿಮಿಟೇಷನ್ಸ್ ಜಾಸ್ತಿ, ನಾವು ಕೇಸ್ ಫೈಲ್ ಮಾಡುವಾಗ ಅಥವಾ ಏನಾದರೂ ಲೀಗಲ್ ಆ್ಯಕ್ಷನ್ಸ್ ತಗೊಳ್ಬೇಕು ಅಂತ ಹೇಳಿದರೆ ಅಲ್ಲಿ ನಮಗೆ ಲಿಮಿಟೇಷನ್ಸ್ ತುಂಬ ಇರುತ್ತೆ, ಮಾಡಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾನು ಸಜೆಸ್ಟ್ ಮಾಡೋದೇನಂದರೆ, ಈ ಥರ ಟ್ರಾನ್ಸಾಕ್ಷನ್ಸ್ ನೀವು ಮಾಡಲಿಕ್ಕೆ ಸಿಕ್ಕಿದರೆ ಆದಷ್ಟು ನೀವು ಬ್ಯಾಂಕ್ ಥ್ರೂನೇ ಮಾಡಿ, ನಿಮ್ಮ ಬ್ಯಾಂಕಿಂದ ಅವರ ಬ್ಯಾಂಕಿಗೆ, ನೆಫ್ಟ್ ಆಗಿರ್ಬೋದು, RTGS ಆಗಿರ್ಬೋದು. ಹೀಗೆ ಮಾಡುವಾಗ ಏನಾಗುತ್ತೆ ಅಂದರೆ, ಅವರದ್ದು ಬ್ಯಾಂಕಿದ್ದು ಕಂಪ್ಲೀಟ್ ಡೀಟೇಲ್ಸ್ ಅಟ್ಲೀಸ್ಟ್ ನಮ್ಮ ಹತ್ರ ಇರುತ್ತೆ. ಅವರು ನಾಳೆ ಏನಾದರೂ ಮಾಡಿದ್ರು ಬಂದ್ರು ಅಂತ ಹೇಳಿದ್ರೆ ಆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅನ್ನ ಇಟ್ಕೊಂಡಾದ್ರೂ ನಾವು ಅವರನ್ನ ಏನಾದ್ರೂ ಹುಡುಕ್ಲಿಕ್ಕೆ ಆಗುತ್ತೆ. ಈ ಕ್ಯೂ ಆರ್ ಕೋಡ್ ಎಲ್ಲ ಬಂದ ಮೇಲೆ ಅದರ ಮೇಲೆ ನಾವು ಹುಡುಕ್ಲಿಕ್ಕೆ ತುಂಬಾ ಕಷ್ಟ. ಇದರಿಂದ ತುಂಬಾ ಮಿಸ್ಲೀಡ್ ಆಗ್ತಾ ಇದೆ. ನನಗೆ ತುಂಬಾ ಹಲವಾರು ಕೇಸಸ್ ಬರೋದು ಇದೇ ರೀತಿಯಲ್ಲಿ. ಅವರು 100% ಪೇ ಮಾಡಿ ಆಗಿರುತ್ತೆ, ಬಟ್ ಮೆಟೀರಿಯಲ್ ಕೂಡ ಬರುವುದಿಲ್ಲ. ಅದೇ ರೀತಿ ಅವರನ್ನ ಅವರ ಐಡೆಂಟಿಟಿಯನ್ನೇ ಹುಡುಕ್ಲಿಕ್ಕೆ ಆಗುದಿಲ್ಲ. ಆ ರೀತಿಯಾದಂಥ ಪರಿಸ್ಥಿತಿಗಳು ಬರುತ್ತೆ ಸರ್. ಸೊ ಅಂಥದ್ದೇನಾದರೂ ಬಂದರೂ ಕೂಡ ನಾವು ಅವರಿಗೆ ಏನು ಬೇಕೋ ಅದಕ್ಕೆ ಬೇಕಾಗಿರುವಂತಹ ಪೂರಕ ಅಡ್ವೈಸಸ್ ಇರ್ಬೋದು, ಅದಕ್ಕೆ ಅವ್ರು ಏನು ಮಾಡಬೇಕು ಅಂತ ಹೇಳಿ ನಾವು ಮಾಡಲಿಕ್ಕೆ ಆಗುತ್ತೆ. ಈಗ ಇಂಥದ್ದೆಲ್ಲ ಒಂದು ತೊಂದರೆಗಳು ಬರ್ತವೆ ಹೇಳಿದ್ರಿ. ಸಾಮಾನ್ಯವಾಗಿ ಈಗ ಒಂದು ದೊಡ್ಡ ಡಿಜಿಟಲ್ ಯುಗ, ನೀವೇ ಹೇಳಿದ್ರಿ, ಒಂದು ಫೋನ್ನಲ್ಲೇ ಎಲ್ಲವನ್ನು ಕೂಡ ನಾವು ಮಾರ್ಕೆಟಿಂಗ್ ಮಾಡ್ಬೋದು, ಅದು ಮಾಡ್ಬೋದು. ಅದೇ ಸಂದರ್ಭದಲ್ಲಿ ಈ ಥರದ ತೊಂದರೆಗಳು ಕೂಡ ಬರ್ತಾ ಇರುವುದನ್ನು ಕಾಣ್ತೇವೆ. ಮುಖ್ಯವಾಗಿ ಯಾವ ಥರದ ಫ್ರಾಡ್ಗಳು ಅಥವಾ ನಿಮಗೆ ಈ ಮುಖ್ಯ ಈ ಉದ್ಯಮದಲ್ಲಿ ಕಂಡು ಬರುವಂಥದ್ದು? ಹೌದು ಸರ್, ಡಿಜಿಟಲ್ ಫಾರಮ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಈಗ ನಾನು ಮಾರ್ಕೆಟಿಂಗ್ ಇದ್ ವಿಷಯದಲ್ಲೇ ಹೇಳುವಾಗ ನಾವೇನ್ ಮಾಡಿರ್ತೀವಿ ಅಂದ್ರೆ ನಮ್ದು ಫೋನ್ ನಂಬರ್ಸ್ ಶೇರ್ ಮಾಡಿರ್ತೀವಿ, ಅದೇ ರೀತಿಯಾದಂತ ನಮ್ದು ಫೋಟೋಗಳು ಕೂಡ ಕೆಲವೊಂದ್ಸಲ ಶೇರ್ ಮಾಡಿರ್ತೀವಿ. ಹೆಣ್ಮಕ್ಳಿಗೆ ಕೆಲವೊಂದ್ಸಲ ಇದು ಪ್ರಾಬ್ಲಮ್ಸ್ ಕೂಡ ನಾವು ನೋಡಿದ್ದೇವೆ. ಕಾಲ್ ಮಾಡುದು ರಾತ್ರಿ 10 ಗಂಟೆಗೆ 12 ಗಂಟೆಗೆ ಎಷ್ಟು ಮಧ್ಯರಾತ್ರಿ ಎಲ್ಲ ಕಾಲ್ ಮಾಡುದು, ಕಾಲ್ ಮಾಡಿ ನಿಮ್ದು ಈ ತರ ಪ್ರಾಡಕ್ಟ್ಸ್ ಇದೆ ಹೌದಾ ಅಂತ ಹೇಳಿ ಮಾತಾಡ್ಲಿಕ್ಕೆ ಟ್ರೈ ಮಾಡುದು, ಈ ತರದೆಲ್ಲ ಮಾಡ್ತಾರೆ. ಸೊ ಅದನ್ನು ನಾವು ಆದಷ್ಟು ರಿಸ್ಟ್ರಿಕ್ಟ್ ಮಾಡಿದರೆ ಒಳ್ಳೆಯದು. ಈಗ ಬಿಸ್ನೆಸ್ ವಾಟ್ಸಪ್ ಅಂತ ಏನಿದೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬಿಸ್ನೆಸ್ ಅವರಿಗೆ ಅಂತ ಬೇರೆ ಬೇರೆ ಫೀಚರ್ಗಳನ್ನು ಮಾಡಿದ್ದಾರೆ, ನಾವು ಅದನ್ನು ಎನೇಬಲ್ ಮಾಡೋದ್ರಿಂದ, ಅದನ್ನು ನಾವು ಬಳಸೋದ್ರಿಂದ ಈ ಥರ ಈ ರೀತಿಯಾದಂತಹ ಫ್ರಾಡನ್ನು ನಾವು ಕಡಿಮೆ ಮಾಡಲಿಕ್ಕೆ ಅವಕಾಶಗಳಿರುತ್ತೆ. ಯಾಕಂದರೆ ಅದರಲ್ಲಿ ಆ ರೀತಿಯಾದಂಥ ಫೀಚರ್ಗಳಿರುತ್ತೆ. ಸೊ ನೀವೀಗ ವರ್ಕ್ ಟೈಮ್ ಇಷ್ಟರಿಂದ ಇಷ್ಟು ಅಂತ ಮಾತ್ರ ಹಾಕಲಿಕ್ಕೆ ಆಗುತ್ತೆ. ಬೆಳಿಗ್ಗೆ 9 ಗಂಟೆಯಿಂದ 7 ಗಂಟೆವರೆಗೂ ಮಾತ್ರ ನಾನು ಮಾತಾಡಲಿಕ್ಕೆ ಸಿಗ್ತೀನಿ, ಆ ರೀತಿಯಾದಂಥ ಲಿಮಿಟೇಷನ್ಸನ್ನು ಕೂಡ ನಾವು ಅಲ್ಲಿ ಹಾಕ್ಲಿಕ್ಕಾಗುತ್ತೆ. ಅದೇ ರೀತಿಯಾದ ನಾನು ಕ್ಯೂ ಆರ್ ಕೋಡ್ ಇದು ಆಲ್ರೆಡಿ ಹೇಳಿದೆ ಹೇಗೆ ಮಿಸ್ಲೀಡ್ ಮಾಡ್ತಾರೆ ಅಂತ. ಮತ್ತು ಇನ್ನೊಂದು ಏನಂತ ಹೇಳಿದರೆ ಗೂಗಲ್ ಪೇ ನಂಬರ್ಗಳು ಕೊಡ್ತಾರೆ, ಮತ್ತು ನಿಮಗೆ ಕಾಲ್ ಮಾಡಿ ಮಿಸ್ಗೈಡ್ ಮಾಡ್ತಾರೆ. ಅವರು ನಿಮಗೆ ದುಡ್ಡು ಹಾಕ್ಲಿಕ್ಕೆ ಇರುತ್ತೆ, ಬಟ್ ಅವ್ರು ಎಷ್ಟು ರೀತಿಯಲ್ಲಿ ನಿಮಗೆ ಓ ಟಿ ಪಿಸ್ ಅದು ಇದು ಕೇಳಿ ಎಷ್ಟು ಕನ್ಫ್ಯೂಷನ್ ಮಾಡ್ತಾರೆ ಅಂದರೆ ನಿಮ್ಮದೇ ಬ್ಯಾಂಕ್ ಅಕೌಂಟಿಂದ ದುಡ್ಡು ಅವರಿಗೆ ಹೋಗಿರುತ್ತೆ. ಆ ರೀತಿಯಾದಂತಹ ಮಿಸ್ಗೈಡ್ ಕೂಡ ಮಾಡುವಂಥ ಕೇಸಸನ್ನು ನಾನು ನೋಡಿದ್ದೇನೆ. ಇದರಲ್ಲೆಲ್ಲವೂ ಕೂಡ ನಾವು ಏನು ಕಾನೂನಾತ್ಮಕವಾಗಿ ಅದರ ಅವರ ಮೇಲೆ ಕೇಸ್ ಹಾಕ್ಲಿಕ್ಕೆ ಆಗ್ತದ ಹೇಗೆ? ಇದರಲ್ಲಿ ನಮಗಿರುವಂತಹ ಲಿಮಿಟೇಷನ್ ಅದೇ ಸರ್, ಸೈಬರ್ ಕ್ರೈಮ್ ಅಂಡರಲ್ಲಿ ಬರುವಾಗ ಬೇರೆ ಬೇರೆ ರೀತಿಯಾದಂಥ ಅವರ ಐಡೆಂಟಿಫಿಕೇಷನ್ನ ಮಾಡಲಿಕ್ಕೆ ಅವ್ರು ಯಾವುದೇ ಅವಕಾಶನ ಬಿಡದೆ ಅವ್ರ ಕೆಲಸಗಳನ್ನು ಅವರು ಮಾಡಿಬಿಡ್ತಾರೆ. ಹಾಗಾಗಿ ಮಹಿಳೆಯರಿಗೆ ನಾನು ಹೇಳುದೇನಂತ ಹೇಳಿದರೆ, ಈ ರೀತಿಯಾದಂತಹ ಕಾಲ್ಸ್ ಬರ್ಬೋದು ನಿಮಗೆ. ನಾಳೆ ನೀವು ಉದ್ಯಮ ಶುರು ಮಾಡಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಐಡೆಂಟಿಟಿಯನ್ನು ನೀವು ಬಿಲ್ಡಪ್ ಮಾಡ್ತಾ ಇರುವಾಗ ಈ ರೀತಿಯಾದಂತಹ ಕಾಲ್ಸ್ ಇರ್ಬೋದು, ಮಿಸ್ ಗೈಡೆನ್ಸ್ ಇರ್ಬೋದು, ಯಾವಾಗಲೂ ಬರುವ ಚಾನ್ಸಸ್ ಇದೆ. ಆಗ ನೀವು ಫಸ್ಟ್ ವೆರಿಫಿಕೇಷನ್ ಏನು ಮಾಡಬೇಕು ಅಂದರೆ, ಇವರು ನನ್ನ ಹತ್ರ ದುಡ್ಡು ಯಾಕೆ ಕೇಳ್ತಾ ಇದ್ದಾರೆ? ಈಗ ಅವ್ರು ಏನು ಹೇಳ್ತಾರೆ ಅಂದರೆ, ಒಂದು 5,000 ರೂಪಾಯಿ ನೀವು ದುಡ್ಡು ಹಾಕಿ, ನಿಮಗೆ ನಾವು ಒಂದು 100,000 ಅಮೌಂಟ್ ಇದೆ, ಏನು ಬಟ್ಟೆ ಇದೆ ಅದನ್ನು ನಿಮಗೆ ತಲುಪಿಸ್ತೇವೆ, ನೀವು ಒಂದು ಫ್ರೀ ಇದನ್ನು ಕೂಪನನ್ನು ವಿನ್ ಆಗಿದ್ದೀರಾ, ಈ ರೀತಿಯಾದಂಥ ಬೇರೆ ಬೇರೆ ಅವರು ಆಮಿಷಗಳನ್ನು ಒಡ್ತಾರೆ. ಬಟ್ ನಾವು ಅದು ಯಾವುದಕ್ಕೂ ಕೂಡ ಆಮಿಷಗಳಿಗೆ ಒಳಗಾಗಬಾರ್ದು, ಯಾಕಂದರೆ ಇಂಥದ್ದೆಲ್ಲ ಆಗುವಂಥದ್ದೇ ಇಲ್ಲ. ನಾವೇನು ದುಡ್ಡು ಹಾಕಿರ್ತೇವೆ ಅದಕ್ಕೆ ಬೇಕಾಗಿರುವಂಥ ಪ್ರಾಡಕ್ಟ್ಸ್ ಬರುತ್ತೆ ಅಂತಾದರೆ, ಅವರು ಜೆನ್ಯೂನ್ ವೆಂಡರ್ ಆಗಿದ್ದಾರೆ ಅಂತಾದರೆ, ಅವರ ರಿಜಿಸ್ಟ್ರೇಷನ್ಗಳನ್ನು ಫಸ್ಟ್ ನಾವು ವೆರಿಫಿಕೇಷನ್ ಮಾಡ್ಕೊಳ್ಬೇಕು. ಅವರ ಐಡೆಂಟಿಟಿ ಇದೆ ಹೌದು ಅಂತ ಆದಮೇಲೆ ನೀವು ಟ್ರಾನ್ಸಾಕ್ಷನ್ ಮಾಡಿದರೆ ಈ ರೀತಿಯಾದಂಥ ಮಿಸ್ಗೈಡಿಂದ ನಾವು ಹೊರಗೆ ಉಳಿಲಿಕ್ಕೆ ಸಾಧ್ಯಗಳಿದೆ. ಕೊನೆಯದಾಗಿ ಒಂದು ಪ್ರಶ್ನೆ ಮೇಡಮ್, ಈಗ ಉದ್ಯಮವನ್ನು ಪ್ರಾರಂಭ ಮಾಡಬೇಕು ಅಂತ ಇದ್ದವರು ಮುಖ್ಯವಾಗಿ ಏನು ಅವರಿಗೆ ನೀವು ಏನು ಸಲಹೆ ಕೊಡ್ತೀರಿ? ಅದೇ ಸರ್, ಛಲ ಇರಬೇಕು, ನಾನು ಮಾಡ್ತೀನಿ, ಯಾವುದೇ ಅಡೆತಡೆಗಳು ಬಂದರೂ ಕೂಡ ನಾನು ಮಾಡ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸ ಅವರಲ್ಲಿರಬೇಕು. ಬೇಕಾಗಿರುವಂತಹ ಡಾಕ್ಯುಮೆಂಟೇಷನ್ಸನ್ನು ಕರೆಕ್ಟಾಗಿ ಇಟ್ಕೋಬೇಕು. ಈಗ ನಮಗೆಲ್ಲ ಗೊತ್ತಿರುವ ಹಾಗೆ ಉದ್ಯಮ ಈಗೇನು ನಮ್ಮ ಆಧಾರ್ ಇದೆ, ಆಧಾರನ್ನು ನಮ್ಮ ಪ್ಯಾನ್ ಒಟ್ಟಿಗೆ ಲಿಂಕ್ ಮಾಡುವಂಥದ್ದಿರ್ಬೋದು, ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡುವಂಥದ್ದಿರ್ಬೋದು, ಆಧಾರಲ್ಲಿರುವ ಫೋನ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಳ್ಳುವಂಥದ್ದಿರ್ಬೋದು, ಈ ರೀತಿಯಾದಂತಹ ಬೇಸಿಕ್ ಕಂಪ್ಲೈಯನ್ಸಸ್ಸನ್ನು ನಾವು ಮಾಡಿದರೆ ನಮಗೆ ಎಲ್ಲ ರೀತಿಯಾದಂತಹ ಅನುಕೂಲಗಳು ಕೂಡ ಮಾಡಿಕೊಳ್ಳಿಕ್ಕೆ ಅವಕಾಶಗಳಿದೆ. ಆದರೆ ಇಲ್ಲಿ ನಾವೇನಾದರೂ ಎಡವಿದ್ವಿ ಅಂತ ಹೇಳಿದರೆ ನಮಗೆ ಪ್ರತಿ ಹೆಜ್ಜೆಯಲ್ಲಿ ಕೂಡ ಅಡೆತಡೆಗಳು ಬರುತ್ತೆ. ಅದಕ್ಕೆ ನಾನು ಹೇಳೋದೇನೆಂದರೆ, ನಮ್ಮ ಐಡೆಂಟಿಟಿ ಕಾರ್ಡ್ಗಳೇನಿದೆ ಅಥವಾ ಈಗ ಆಧಾರ್ ಇರ್ಬೋದು, ಬ್ಯಾಂಕ್ ಅಕೌಂಟ್ ಇರ್ಬೋದು, ಇದನ್ನೆಲ್ಲ ನಾವು ಆದಷ್ಟು ಮೇಂಟೈನ್ ಮಾಡಬೇಕು. ಕರೆಕ್ಟಾಗಿ ಫೋನ್ ನಂಬರ್ಸನ್ನು ಅಪ್ಡೇಟ್ ಮಾಡಿಕೊಳ್ಬೇಕು. ಈ ರೀತಿಯಾದಂಥ ಶಿಸ್ತುಗಳನ್ನು ನಾವು ಪಾಲನೆ ಮಾಡಿದರೆ ನಮಗೆ ಎಲ್ಲ ಅವಕಾಶಗಳು ತೆರೆದಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಸರ್. ಒಳ್ಳೆಯದು ಜಯಶ್ರೀ ಅವರೇ, ಮುಖ್ಯವಾಗಿ ಈ ಒಂದು ಚಿಕ್ಕ ಉದ್ಯಮ ಪ್ರಾರಂಭ ಮಾಡುವ ನಿಟ್ಟಿನಲ್ಲಿ ನೀವು ಮಹಿಳಾ ಉದ್ಯಮಿಗಳಿಗೆ ಯಾವ ರೀತಿಯಲ್ಲಿ ನೆರವಾಗ್ತೀರಿ, ಜೊತೆಗೆ ಸಲಹೆಗಳನ್ನು ಕೂಡ ನೀಡಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಇದುವರೆಗೆ ಉದ್ಯಮ ಪ್ರಾರಂಭಕ್ಕೆ ಸಲಹೆಗಳು ಈ ಕುರಿತಾಗಿ ಜಯಶ್ರೀ ರಟ್ಟಿಹಳ್ಳಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಸೂರ್ಯನಾರಾಯಣ ಭಟ್ ಪಿಎಸ್. ರೀ, ಒಂದ್ ಒಳ್ಳೆ ಇನ್ಶೂರೆನ್ಸ್. ಒಂದ್ ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಅಪ್ಪ, ಇವತ್ತು ನಿನ್ BP ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ. ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ BP ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ. ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ? ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ. ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ರಾಜ್ಯದಲ್ಲಿ ಒಟ್ಟು 637 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ. ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಕೇಳಿ ಕೃಷಿ ಮಾಹಿತಿ. ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದ ಸಹಾಯಕ ಸಂಶೋಧಕಿ ಅಶ್ವಿನಿ ಪಾಟೀಲ್ ಅವರಿಂದ. ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಬೇಳೆಕಾಳು ಬೆಳೆಗಳಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ನಾನು ಕೆಲವು ಮಾಹಿತಿಗಳನ್ನು ನೀಡಲು ಬಯಸುತ್ತೇನೆ. ನಮ್ಮ ದೇಶದಲ್ಲಿ ಕಡಲೆ, ತೊಗರಿ, ಹೆಸರು, ಉದ್ದು, ಲೆಂಟಿಲ್ ಮತ್ತು ಇತರೆ ಬೇಳೆಗಳನ್ನು ಒಳಗೊಂಡಂತೆ 15 ವಿವಿಧ ದ್ವಿದಳ ಧಾನ್ಯಗಳನ್ನು ಉತ್ಪಾದಿಸಲಾಗುತ್ತಿದೆ. ಆದರೆ ಬೇಳೆಕಾಳುಗಳ ಬೆಳೆಗಳ ಇಳುವರಿ ಅತಿ ಕಡಿಮೆಯಾಗಿದೆ. ಕಾರಣವೇನೆಂದರೆ, ಬೇಳೆಕಾಳುಗಳನ್ನು ಒಣ ಹಾಗೂ ಕಡಿಮೆ ಫಲವತ್ತತೆ ಭೂಮಿಯಲ್ಲಿ ಬೆಳೆಯುವುದರಿಂದ, ಕಡಿಮೆ ಸಾವಯವ ಗೊಬ್ಬರ ನೀಡುತ್ತಿರುವುದರಿಂದ, ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸದೇ ಇರುವುದು ಮತ್ತು ಶಿಫಾರಸು ಮಾಡಿದ ಪೋಷಕಾಂಶಗಳನ್ನು ಒದಗಿಸದೇ ಇರುವುದು. ಆದರೆ ಬೇಳೆಕಾಳುಗಳು ಅತಿ ಹೆಚ್ಚು ಪೋಷಕಾಂಶಗಳನ್ನು ಹೊಂದಿವೆ. ಬೇಳೆಕಾಳುಗಳಲ್ಲಿ ಧಾನ್ಯಗಳಿಗಿಂತ ಅತಿ ಹೆಚ್ಚು ಪ್ರೋಟೀನ್ ಅಂಶವನ್ನು ಹೊಂದಿರುವುದರಿಂದ ಬೇಳೆಕಾಳುಗಳು ಮನುಷ್ಯನ ಆಹಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಅದಲ್ಲದೆ ಬೇಳೆಕಾಳುಗಳು ಸಾರಜನಕವನ್ನು ಸ್ಥಿರೀಕರಣ ಮಾಡುವ ಮೂಲಕ ವಾತಾವರಣದಲ್ಲಿರುವ ಸಾರಜನಕವನ್ನು ಮಣ್ಣಿಗೆ ಸೇರಿಸುವ ಕಾರ್ಯವನ್ನು ಮಾಡುತ್ತವೆ. ಬೇಳೆಕಾಳುಗಳಿಗೆ ಪೊಟ್ಯಾಸಿಯಂ ಹಾಕುವುದರಿಂದ ಬೇಳೆಕಾಳುಗಳಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗುವುದು ಹಾಗೂ ಸಾರಜನಕ ಸ್ಥಿರೀಕರಣ ಪ್ರಕ್ರಿಯೆಗಳು ಸುಧಾರಿಸುತ್ತವೆ. ಮತ್ತು ಪೊಟ್ಯಾಸಿಯಂ ಕೊರತೆಯಾದರೆ ಸಸ್ಯಗಳು ಬರವನ್ನು ಸಹಿಸುವುದಿಲ್ಲ. ಆದರೆ ಬೇಳೆಕಾಳನ್ನು ಬೆಳೆಯುವ ಸಮಯದಲ್ಲಿ ರೈತರು ಪೊಟ್ಯಾಸಿಯಂ ರಸಗೊಬ್ಬರ ಅಥವಾ ಪೊಟ್ಯಾಸಿಯಂ ಹಾಕುವುದನ್ನು ಮರೆತು ಬಿಡುತ್ತಾರೆ. ಯಾಕಂದರೆ ಕೆಲವು ಭಾಗದಲ್ಲಿ ಇದನ್ನು ಶಿಫಾರಸು ಮಾಡಿರುವುದಿಲ್ಲ. ಮತ್ತು ಅವಶ್ಯಕ ಪೋಷಕಾಂಶಗಳಲ್ಲಿ ಪ್ರಮುಖವಾಗಿರುವುದೆಂದರೆ ಗಂಧಕ. ಗಂಧಕವು ಎಣ್ಣೆ ಅಂಶ ಹಾಗೂ ಪ್ರೋಟೀನ್ ಅಂಶಗಳನ್ನು ಬೇಳೆಕಾಳುಗಳಲ್ಲಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದರ ಕೊರತೆಯು ಎಳೆಯ ಎಲೆಗಳಲ್ಲಿ ಹಳದಿ ಚಿಹ್ನೆಯ ಮೂಲಕ ಕಂಡುಬರುತ್ತವೆ. ಗಂಧಕದ ಕೊರತೆಯನ್ನು ನಿವಾರಿಸಲು ಮಣ್ಣಿಗೆ ಬಿತ್ತುವ ಸಮಯದಲ್ಲಿ 5 kg ಪ್ರತಿ ಎಕರೆಗೆ ಸಲ್ಫರ್ ಅಥವಾ 50 kg ಜಿಪ್ಸಮ್ ಅನ್ನು ಒದಗಿಸಬೇಕು. ಬೇಳೆಕಾಳುಗಳನ್ನು ಬೆಳೆಯುವ ಸಮಯದಲ್ಲಿ ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸುವುದು ಬಹಳ ಮುಖ್ಯವಾಗುತ್ತದೆ. ಅದರಂತೆ ಸಾರಜನಕವು ಬೇಳೆಕಾಳು ಬೆಳೆಗಳು ದ್ವಿದಳ ಧಾನ್ಯವಾಗಿರುವುದರಿಂದ ಇವು ಬೇರುಗಳಲ್ಲಿ ರೈಸೋಬಿಯಂ ಗಂಟುಗಳನ್ನು ಹೊಂದಿದ್ದು ವಾತಾವರಣದಲ್ಲಿರುವ ಸಾರಜನಕವನ್ನು ಭೂಮಿಯ ಒಳಗೆ ಸ್ಥಿರೀಕರಿಸಲು ಸಹಾಯಕವಾಗುತ್ತವೆ. ಇದರ ಒಂದು ಕೊರತೆ ಏನಾದರೂ ಆದರೆ ಬೇಳೆಕಾಳು ಬೆಳೆಯ ಹಳೆಯ ಕೆಳಗಿನ ಎಲೆಗಳು ಹಳದಿಯಾಗುತ್ತವೆ. ಇದು ಸಾರಜನಕ ಕೊರತೆ ಎಂದು ತಿಳಿದು ಸಾರಜನಕದ ಕೊರತೆ ನಿವಾರಿಸಲು 2% ಯೂರಿಯಾ ಸಿಂಪರಣೆಯನ್ನು 30-45 ದಿನಗಳ ಅವಧಿಯಲ್ಲಿ ಸಿಂಪಡಿಸಬೇಕು. ಹಾಗೆಯೇ ರಂಜಕವು ಬೇಳೆಕಾಳುಗಳು ಬೆಳೆಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಶಿಫಾರಸು ಮಾಡಿದ ರಂಜಕ ಪೋಷಕಾಂಶವನ್ನು ಒದಗಿಸಬೇಕು. ರಂಜಕದ ಕೊರತೆಯಾದರೆ ಹಳೆಯ ಕೆಳಗಿನ ಎಲೆಗಳು ನೆರಳೆ ಬಣ್ಣಕ್ಕೆ ತಿರುಗುತ್ತವೆ. ಇದನ್ನು ತಿಳಿದು ರಂಜಕವನ್ನು ಹಾಕಬೇಕು. ಇನ್ನು ಲಘು ಪೋಷಕಾಂಶಗಳಾದ ಸತು, ಕಬ್ಬಿಣ, ಬೋರಾನ್ ಹಾಗೂ ಮ್ಯಾಂಗನೀಸ್ ಕೊರತೆಯಿಂದ ಇಳುವರಿ ಕಡಿಮೆಯಾಗಲು ಕಾರಣವಾಗಿದೆ. ಸತುವಿನ ಪೋಷಕಾಂಶವು ಕಿಣ್ವ ಸಕ್ರಿಯಗೊಳಿಸಲು, ಪ್ರೋಟೀನ್ ಸಂಶ್ಲೇಷಣೆ ಮಾಡಲು, ಪತ್ರ ಹರಿತು ಉತ್ಪಾದಿಸಲು, ಜೀವಕೋಶ ಪೊರೆ ಹಾಗೂ ಚಟುವಟಿಕೆ ನಿರ್ವಹಿಸಲು ಅವಶ್ಯಕವಾಗಿದೆ. ಆದ್ದರಿಂದ ಇದರ ಕೊರತೆ ಆದಾಗ ಎಲೆ ಚಿಕ್ಕದಾಗುವುದು ಮತ್ತು ಪತ್ರ ಹರಿತಿಗೆ ಅದರ ಉತ್ಪಾದನೆಗೆ ಬಹಳ ಅವಶ್ಯಕವಾಗಿರುವುದರಿಂದ ಎಲೆಯು ಬಿಳಿಯ ಬಣ್ಣಕ್ಕೆ ತಿರುಗುತ್ತದೆ. ಕಬ್ಬಿಣಾಂಶವು ಕಡಿಮೆಯಾದರೆ ಎಲೆಗಳು ಪೂರ್ಣ ಬಿಳಿಚಿಕೊಂಡು ಹಸಿರು ರಹಿತವಾಗುತ್ತದೆ. ಬೋರಾನ್ ಪೋಷಕಾಂಶವು ಎಲೆಗಳಲ್ಲಿ ತಯಾರಾಗುವ ಆಹಾರ ಸಾಗಾಣಿಕೆಯಲ್ಲಿ ಪಾತ್ರವನ್ನು ವಹಿಸುತ್ತದೆ ಮತ್ತು ಬೀಜಾಂಕುರವಾಗಲು ಕೂಡ ಇದು ಸಹಾಯ ಮಾಡುತ್ತದೆ. ಆದ್ದರಿಂದ ಮಣ್ಣಿನ ಪರೀಕ್ಷೆ ಮಾಡಿಸಿ ಇವುಗಳ ಕೊರತೆಯು ಕಂಡುಬಂದರೆ ಬಿತ್ತನೆಗೂ ಮೊದಲೇ ಶಿಫಾರಸು ಮಾಡಿದ ಪೋಷಕಾಂಶಗಳು ಆಯಾ ದ್ವಿದಳ ಧಾನ್ಯಗಳಿಗೆ ಒದಗಿಸಬೇಕು ಮತ್ತು ಎಲೆಗಳ ಮೇಲೆ ಸಾವಯವ ಸಮ್ಮಿಶ್ರಿತ ಚಿಲೇಟ್ ರೂಪದಲ್ಲಿ ಲಘು ಪೋಷಕಾಂಶಗಳನ್ನು ಸಿಂಪಡಿಸುವುದು ಸೂಕ್ತವಾಗಿದೆ. ಬೇಳೆಕಾಳುಗಳು ಶರೀರ ಬೆಳವಣಿಗೆಗೆ ಅವಶ್ಯಕವಾಗಿ ಹಾಗೂ ಉಪಯುಕ್ತ ಆಹಾರ ಉತ್ಪನ್ನವಾಗಿವೆ. ದ್ವಿದಳ ಧಾನ್ಯಗಳು ಕೇವಲ ಆಹಾರ ಉದ್ಯಮಗಳಲ್ಲಿ ಮಾತ್ರವಲ್ಲದೆ ಔಷಧವಾಗಿ ಸೌಂದರ್ಯವರ್ಧಕವಾಗಿ ಉಪಯೋಗಿಸುತ್ತಿದ್ದಾರೆ. ಆದ್ದರಿಂದ ಪೋಷಕಯುಕ್ತ ದ್ವಿದಳ ಧಾನ್ಯಗಳನ್ನು ಬೆಳೆಯುವುದು ಇಂದಿನ ಕಾಲಕ್ಕೆ ಅನಿವಾರ್ಯ ಹಾಗೂ ಅವಶ್ಯಕತೆಯಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ಸಂಖ್ಯೆ 7619210628. ಧನ್ಯವಾದಗಳು. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದ ಸಹಾಯಕ ಸಂಶೋಧಕಿ ಅಶ್ವಿನಿ ಪಾಟೀಲ್. ಇನ್ನು ಮುಂದೆ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಾಲಿಗೆ 35,500 to 47,500, ಹೊಸ ಅಡಿಕೆ ಕ್ವಿಂಟಾಲಿಗೆ 35,500 to 43,000, ಕೋಕಾ ಕ್ವಿಂಟಾಲಿಗೆ 24,500 to 26,000, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 7,500 to 10,500, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 25,000 to 30,000, 2ನೇ ವರ್ಗ 1,000ಕ್ಕೆ 20,000 to 25,000, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,350 to 5,300, ಕಟ್ಟ ಸಾಂಬಾರ್ 3,500 to 4,100, IR8 3,450 to 4,250, ಭತ್ತ ಆಮದು ಕ್ವಿಂಟಾಲಿಗೆ 2,150 to 2,400, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,000 to 4,800, ಕೆಂಪು 4,200 to 4,600, ಕಪ್ಪು 4,250 to 4,900, ಮೆಣಸು ಕ್ವಿಂಟಾಲಿಗೆ 19,000 to 30,000, ಕಾಳು ಮೆಣಸು ಕ್ವಿಂಟಾಲಿಗೆ 13,000 to 70,000, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 3,500 to 4,500, ಕದಳಿ 6,000 to 7,000, ಗಾಳಿ 5,000 to 6,000, ನೇಂದ್ರ 6,500 to 7,500. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ನಮಸ್ಕಾರ, ನಾನು ಎಚ್ ಡುಂಡಿರಾಜ್. ದೀಪಾವಳಿಯ ದಿನ ಬೆಳಕು ನೀಡುವುದು ಹಣತೆ. ದೀಪಾವಳಿಯ ದಿನ ಬೆಳಕು ನೀಡುವುದು ಹಣತೆ. ವರ್ಷದ ಎಲ್ಲ ದಿನ ಮನೆ ಮನ ಬೆಳಗುತ್ತಾಳೆ ವನಿತೆ. ಹೌದು, ಮಾತೆಯಾಗಿ, ಸೋದರಿಯಾಗಿ, ಸಂಗಾತಿಯಾಗಿ ಬದುಕಿಗೆ ಬಣ್ಣ ತುಂಬುವವಳು ಹೆಣ್ಣು. ಹೆಣ್ಣೆಂದರೆ ಸೃಷ್ಟಿ, ನಿಸರ್ಗ. ಅವಳಿಲ್ಲದ ಬದುಕು ಅಪೂರ್ಣ. ಗಂಡು ಮಗುವೇ ಬೇಕೆಂಬ ಮೊಂಡು ಹಠ ಬೇಡ. ಗಂಡಿನಷ್ಟೇ ಸಾಮರ್ಥ್ಯ, ಹಕ್ಕುಗಳಿವೆ ಹೆಣ್ಣಿಗೂ ಕೂಡ. ಹೆಣ್ಣು ಭ್ರೂಣಹತ್ಯೆ ಅತ್ಯಂತ ಹೇಯ. ಇದರಿಂದ ಮನುಕುಲಕ್ಕೆ ಭಾರೀ ಅಪಾಯ. ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಹತ್ಯೆ ಮಾಡುವವರಿಗೂ ಜೈಲು ಶಿಕ್ಷೆ, ದಂಡ ವಿಧಿಸಲಾಗುತ್ತದೆ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಒಂದು ದೇವರ ನಾಮ. ಹಾಡಿದ್ದಾರೆ ವಿಕೆ ಸುಮಿತ್ರ, ರಚನೆ ವಿಜಯ ನರಸಿಂಹ ಹಾಗೂ ಆರ್ಎನ್ಜಿ ಗೋಪಾಲ್. ಶುಕ್ರವಾರ ಬಂದರೆ ಶುಭದ ವೇಳೆ ಬಂದಿತು. ಶುಕ್ರವಾರ ಬಂದರೆ ಶುಭದ ವೇಳೆ ಬಂದಿತು, ಶ್ರೀಲಕ್ಷ್ಮೀ ಪೂಜೆಯ ಮಾಡೋ ಕ್ಷಣವು ಬಂದಿತು. ಶುಕ್ರವಾರ ಬಂದರೆ ಶುಭದ ವೇಳೆ ಬಂದಿತು, ಶ್ರೀಲಕ್ಷ್ಮೀ ಪೂಜೆಯ ಮಾಡೋ ಕ್ಷಣವು ಬಂದಿತು. ಸಾಗರದಿಂದ ಬಂದ ಸೋದರಿಯ